ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜೇನು ಸಾಕಾಣಿಕೆ ಕುರಿತು ಯಲ್ಲಾಪುರ ತಾಲೂಕು ಬೆಳಸೂರಿನ ರಾಮಚಂದ್ರ ಗೋಪಾಲ್ ಭಟ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ರಾಮಚಂದ್ರ ಗೋಪಾಲ್ ಭಟ್ ಅವರಿದ್ದಾರೆ. ಇವರು ಯಲ್ಲಾಪುರ ತಾಲೂಕಿನ ಬೆಳಸೂರು ಗ್ರಾಮದವರು. ಅನೇಕ ರೀತಿಯಿಂದ ಹೈನುಗಾರಿಕೆ, ಸಮಗ್ರ ಕೃಷಿ ಮತ್ತು ಜೇನು ಸಾಕಾಣಿಕೆ ಇದೆಲ್ಲನೂ ತಾವು ಮಾಡ್ತಾ ಇದ್ದಾರೆ. ಮತ್ತು ಬೇರೆ ರೈತರಿಗೂ ಕೂಡ ಒಂದು ತಿಳುವಳಿಕೆ ಕೊಡುವಂಥವ್ರು. ಹಿರಿಯ ರೈತರು ಈಗ ಹೆಚ್ಚು ಕಡಿಮೆ 63 ವರ್ಷ ಆದರೂ ಕೂಡ ಉತ್ಸಾಹದಿಂದ ಓಡಾಡ್ತಾ ಇರ್ತಾರೆ. ನಮಸ್ಕಾರ ಭಟ್ರೆ. ನಮಸ್ಕಾರ. ಈಗ ಜೇನು ಸಾಕಾಣಿಕೆ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತೇಳಿ ಅಂತಿರ್ತಾನೆ. ಪ್ರಾರಂಭ ಮಾಡಬೇಕಾದ್ರೆ ನಮಗೆ ಇಂಥ ವಾತಾವರಣ ಇರಬೇಕು, ಕನಿಷ್ಠ ಹಿಂಗಿರಬೇಕು, ಆ ಸುತ್ತಮುತ್ತು ಹೇಗಿರಬೇಕು, ಹಂಗೇನು ಇರುತ್ತಾ? ಹೌದು, ಜೇನು ಸಾಕಾಣಿಕೆ ಪ್ರಾರಂಭ ಮಾಡಬೇಕಾದ್ರೆ ಪ್ರಥಮವಾಗಿ ಜೇನು ಪೆಟ್ಟಿಗೆ ಬಗ್ಗೆ ತಿಳ್ಕೊಳ್ಬೇಕು. ಜೇನು ಪೆಟ್ಟಿಗೆಯನ್ನು ತಂಪು ವಾತಾವರಣದಲ್ಲಿ ಇಡಬೇಕು. ತಂಪು ವಾತಾವರಣದಲ್ಲಿಟ್ಟು ಸಾಧಾರಣವಾಗಿ ನವಂಬರ್ ಡಿಸೆಂಬರ್ದಲ್ಲಿ ಬೇರೆಯವರು ಇಟ್ಟಂತಹ ಜೇನು ಪೆಟ್ಟಿಗೆ ರಾಣಿ ಮೊಟ್ಟೆಯನ್ನು ಹಾಕಿ ಅವುಗಳು ಡಿವೈಡಿಗೆ ಬರ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಅವ್ರ ಹತ್ರ ಹೋಗಿ ಜೇನು ಕುಟುಂಬ ತರಬೇಕು. ಜೇನು ಕುಟುಂಬವನ್ನು ತಂದು ಜೇನು ಪೆಟ್ಟಿಗೆ ಒಳಗೆ ಹಾಕಿ ತಂಪು ವಾತಾವರಣದಲ್ಲಿ ಇಟ್ಕೊಳ್ಬೇಕು. ನೆರಳಿರಬೇಕು. ಬಿಸಿಲಿದ್ದರೆ ಪೆಟ್ಟಿಗೆ ಕಾದು ಜೇನು ಕುಟುಂಬ ಓಡಿ ಹೋಗ್ತದೆ. ಹಾಗಾಗಿ ತಂಪು ವಾತಾವರಣ ಬಿಡಬೇಕು. ಹಾಗಾಗಿ ರೈತರು ಹೆಚ್ಚಾಗಿ ಜೇನು ಸಾಕಾಣಿಕೆ ಮಾಡ್ತಾರೆ. ರೈತರು ತೋಟದಲ್ಲಿ ಬಾಳೆ ಮತ್ತು ಅಡಿಕೆ, ತೆಂಗಿನ ಗಿಡ ಎಲ್ಲ ಇರ್ತದೆ ಅಲ್ಲ. ಹಾಗಾಗಿ ಹೂವು ಇರ್ತದೆ. ಹೂವು ಎಲ್ಲಿದೆಯೋ ಅಲ್ಲಿ ಜೇನು ಇದ್ದರೆ ಜೇನಿಗೆ ಹೊಟ್ಟೆಗೇನು ತೊಂದರೆ ಆಗೋದಿಲ್ಲ ಅವರಿಗೆ, ಮತ್ತು ಜೇನುತುಪ್ಪಕ್ಕೂ ಕೂಡ ಒಂದು ಅನುಕೂಲ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಜೇನು ಸಾಕಾಣಿಕೆ ಕಡ್ಡಾಯವಾಗಿ ಮಾಡಲಿಕ್ಕೆ ಬೇಕು. ಮತ್ತು ರೈತರು ಅಲ್ಲದವರು ಜೇನು ಸಾಕಾಣಿಕೆ ಮಾಡಬಹುದು. 2-4 ಪೆಟ್ಟಿಗೆ ಇಟ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ. ಮರದ ಪೆಟ್ಟಿಗೆ ಆಗಬೇಕು. ಮಣ್ಣಿನ ಪೆಟ್ಟಿಗೆಯಲ್ಲೂ ಕೆಲವು ಮಂದಿ ಸಾಕ್ತಾ ಇದ್ದಾರೆ. ದಪ್ಪ ಸೈಜಿನ ಹಲಿಗೆಯ ಪೆಟ್ಟಿಗೆ ಆಗಬೇಕು. ಆ ಪೆಟ್ಟಿಗೆಯನ್ನು ಪ್ರತಿ ದಿವಸವೂ ನಾವು ನೋಡ್ತಾ ಇರಬೇಕಾಗ್ತದೆ. ಯಾಕಂದರೆ ಇರುವೆ ಬರಬಾರ್ದು, ಇರುವೆ ಬಂದರೆ ಹಾರಿ ಹೋಗ್ತದೆ. ಹಾಗಾಗಿ ಇರುವೆ ಬಾರದಂತೆ ಕೆಳಗಡೆ ಸಿಮೆಂಟಿನ ಕಟ್ಟೆ ಕಟ್ಟಿ ನೀರು ಹಾಕಿದರೆ ಒಳ್ಳೆಯದು. ಮತ್ತು ಹಂಗಾದರೂ ಕೂಡ ಮರದ ಸೋಗೆ ಬಿದ್ದು ಅಥವಾ ಇನ್ನೇನಾದ್ರು ಒಂದು ಕಡ್ಡಿ ಅಂಥದ್ದಾದ್ರೂ ತಾಗಿ ಅದರಿಂದ ಇರುವೆ ಪೆಟವೆ ಹತ್ತಿ ಹಾರಿ ಹೋಗುವಂಥ ಸಂದರ್ಭ ಇರ್ತದೆ. ಜೇನು ಕುಟುಂಬ ಹಾರಿ ಹೋಗ್ತದೆ. ಇದನ್ನೆಲ್ಲ ಪ್ರತಿ ದಿವಸ ನೋಡಬೇಕು. ಜೇನು ಸಾಕಾಣಿಕೆದಾರನು ಪ್ರಾರಂಭದಲ್ಲಿ ಸ್ವಲ್ಪ ಹೆದರಿಕೆ ಆಗ್ತದೆ, ಖಚಿತವೇವು ಏನಾಗ್ತದೆಯೋ ಏನೋ, ನನಗೆ ಹಿಂಗೆ ಹೆದರಿಕೆ ಪಡುವಂಥ ಅವಶ್ಯಕತೆ ಇಲ್ಲ. ಧೈರ್ಯದಿಂದ ಸಾವಕಾಶವಾಗಿ ಕೆಲಸ ಮಾಡಬೇಕು, ಪೆಟ್ಟಿಗೆ ಮುಚ್ಚಲ ಸಾವಕಾಶವಾಗಿ ತೆಗಿರಬೇಕು. ಜೇನು ನೊಣ ಓಡಾಡ್ತಾ ಇರ್ತದೆ, ಅದನ್ನು ಯಾವ ಥರದಲ್ಲೂ ಗಾಯ ಮಾಡಬಾರ್ದು, ಮತ್ತು ಮುಚ್ಚಳ ಹಾಕುವಾಗಲೂ ಸಹಿತ ನಿಧಾನವಾಗಿ ಹಾಕಬೇಕು. ಹಿಂಗೆಲ್ಲ ಎಚ್ಚರಿಕೆಯಿಂದ ಮಾಡಿದರೆ ಯಾರಿಗೂ ಜೇನು ಸಾಕಾಣಿಕೆಯಿಂದ ತೊಂದರೆ ಆಗೋದಿಲ್ಲ. ಮತ್ತು ಜೇನು ಸಾಕಾಣಿಕೆಯಿಂದ ಎರಡು ಥರದ ಲಾಭ ಇದೆ, ಪರೋಕ್ಷ ಲಾಭ ಮತ್ತು ಪ್ರತ್ಯಕ್ಷ ಲಾಭ. ಜೇನುತುಪ್ಪ ಮತ್ತು ಮೇಣದಿಂದ ಉತ್ಪನ್ನ ಸಿಗ್ತದೆ. ಮತ್ತು ಆ ಜೇನು ಹುಳುಗಳು ಪರಾಗಸ್ಪರ್ಶ ಮಾಡುವುದರಿಂದ ರೈತರು ಬೆಳೆಯುವಂಥ ತರಕಾರಿ ಬೆಳೆ ಆಗಬಹುದು, ಭತ್ತದ ಬೆಳೆ ಆಗಬಹುದು, ತೋಟಗಾರಿಕೆ ಬೆಳೆ ಆಗಬಹುದು, ಮತ್ತು ಅರಣ್ಯದ ಕೆಲವೊಂದಷ್ಟು ಉತ್ಪನ್ನ ಇದೆ. ಇದು ಎಲ್ಲದಕ್ಕೂ ಕೂಡ ಜೇನು ನೊಣಗಳ ಪರಾಗಸ್ಪರ್ಶದ ಅಗತ್ಯ ಇದೆ. ಹೀಗಾಗಿ ಜೇನು ಸಾಕಾಣಿಕೆ ಎಲ್ಲರೂ ಮಾಡಲಿಕ್ಕೆ ಬೇಕು, ಜೊತೆಗೆ ಅವುಗಳ ರಕ್ಷಣೆಯೂ ಕೂಡ ಅಷ್ಟೇ ಕಾಳಜಿಯಿಂದ ಮಾಡಬೇಕಾಗ್ತದೆ. ಅರಣ್ಯ ಪ್ರದೇಶ ಇರುತ್ತಲ್ಲ, ಸರಿ, ಅಲ್ಲಿ ಸಮೀಪ ಸಾಕಾಣಿಕೆ ಮಾಡಿದರೆ ಅಲ್ಲಿ ಮಂಗನ ಕಾಟ ಅಥವಾ ಹಂದಿ ಕಾಟ ಇಂಥವೆಲ್ಲ ಇರುತ್ತೆ, ಏನು ರಕ್ಷಣೆ ಮಾಡ್ಬೋದು? ಜೇನು ಪೆಟ್ಟಿಗೆ ಇಡಬೇಕಾದ್ರೆ ಒಂದು ಕಬ್ಬಿಣದ ಹಾರೆ ಅಂತ ಹೇಳ್ತೇವೆ ನಾವು ನಮ್ಮ ಭಾಷೆಯಲ್ಲಿ, ಅದನ್ನು ಹುಗಿದು ಅದರ ಮೇಲೆ ಜೇನು ಪೆಟ್ಟಿಗೆ ಇಡಬೇಕು. ಮತ್ತು ಸಾಧಾರಣವಾಗಿ ಕಂಪೌಂಡ್ನ ಒಳಗೆ ಇಡುವುದು ಒಳ್ಳೆಯದು, ಅಥವಾ ಮನೆ ಸ್ಲ್ಯಾಪ್ನ ಮನೆ ಆದರೆ ಮನೆ ಮೇಲ್ಗಡೆಯೂ ಇಡಬಹುದು. ಯಾಕಂದರೆ ನೀವು ಹೇಳದಂತೆ ಕಾಡು ಪ್ರಾಣಿಗಳಾಗಿರ್ಬೋದು ಅಥವಾ ನಾವೇ ಸಾಕದಂಥ ದನ ಬಂದು ಮೈ ತಿಕ್ತವೆ, ಅಂಥ ಸಂದರ್ಭದಲ್ಲಿ ಪೆಟ್ಟಿಗೆ ಹಾಳಾಗುವಂಥ ಸಂದರ್ಭ ಇರ್ತದೆ. ಆದ್ದರಿಂದ ಕಂಪೌಂಡ್ ಮಾಡಬೇಕು ಸುತ್ತಾಕಿ, ಎಲ್ಲಿ ಕಂಪೌಂಡ್ ಇದೆಯೋ ಅಲ್ಲಿ ಪೆಟ್ಟಿಗೆ ಇಟ್ಟರೆ ರಕ್ಷಣೆಯ ದೃಷ್ಟಿಯಿಂದ ಒಳ್ಳೆಯದು. ಮಂಗನು ಕಾಟ ಕೊಡ್ತ, ಮಂಗ ಕಾಟ ಕೊಡೋದು ನಮ್ಮಲ್ಲಿ ಇನ್ನೂ ಗೊತ್ತಾಗಿಲ್ಲ. ನಮ್ಮಲ್ಲಿ ಮಂಗನ ಕಾಟ ಜೇನು ಪೆಟ್ಟಿಗೆಗಿಲ್ಲ, ಬಾಕಿ ಅಡಿಕೆ ಗಿಡಕ್ಕೆ ತೆಂಗಿನ ಗಿಡಕ್ಕೆ ಎಲ್ಲ ಇದೆ. ಜೇನು ಪೆಟ್ಟಿಗೆಗೆ ಮಂಗನ ಕಾಟ ಇನ್ನೂ ಶುರು ಆಗಿಲ್ಲ. ಹಂದಿ ಕಾಟ, ಹಂದಿ ಕಾಟ ಇಲ್ಲ, ಕರಡಿದು ಉಂಟು. ಮತ್ತೆ ಕರಡಿದೆ, ಕರಡಿ ಇದೆ, ಆದ್ರೆ ಕರಡಿ ನಮ್ಮಲ್ಲಿ ಹೊರಗಡೆ ಓಡಾಡ್ತಾ ಇರ್ತದೆ, ಮನೆ ಹತ್ರ ಎಲ್ಲ ಕರಡಿ ಬರುದು ಕಡಿಮೆ. ಈಗ ತೋಟ ಅಂದ್ರೆ ಮತ್ತೆ ಅರಣ್ಯ ಸಮೀಪ ಇರ್ತಾವಲ್ಲ, ಅವ್ರಿಗೆ ತೊಂದರೆ ಆಗುತ್ತೆ. ಇಲ್ಲ, ಅದು ಈಗ ಏನಾಗಿದೆ, ಮೊದಲು ಜಾಸ್ತಿ ಇತ್ತು, ಇವಾಗೆಲ್ಲ ಅರಣ್ಯ ಇದೆ. ಅರಣ್ಯದ ಈ ರೈತರ ಭೂಮಿ ಸುತ್ತಮುತ್ತಲು ಎಲ್ಲ ಸ್ವಚ್ಛತೆ ಮಾಡ್ತಾರಲ್ಲ, ಹಾಗಾಗಿ ಅಷ್ಟು ಹೆದರಿಕೆ ಇಲ್ಲ. ಆದರೆ ಜೇನು ಪೆಟ್ಟಿಗೆ ರಕ್ಷಣೆಯ ದೃಷ್ಟಿಯಿಂದ ಕಂಪೌಂಡ್ನ ಒಳಗಡೆ ಇರೋದು ಭಾರಿ ಒಳ್ಳೆಯದು, ಅಥವಾ ಐಬೆಕ್ಸ್ ಬೇಲಿ. ಈಗ ಜೇನಿನ ಆ ನೊಣಗಳ ಶಬ್ದಕ್ಕೆ ಆನೆ ಸಹಿತ ಹೆದರ್ತದೆ, ಅಂಥ ದೊಡ್ಡ ಆನೆ ಜೇನು ನೊಣದ ಶಬ್ದಕ್ಕೆ ಹೆದರ್ತದೆ. ಹಾಗಾಗಿ ಕೆಲವು ಕಡೆ ಜೇನು ಬೇಲಿಗೆ ಅದರಿಡ್ತಾರೆ, ಬೇಲಿ ಮಾಡಿ, ಐಬೆಕ್ಸ್ ಬೇಲಿ ಮಾಡಿ ಅದಕ್ಕೆ ಜೇನು ಪೆಟ್ಟಿಗೆ ಇಡ್ತಾರೆ. ಆ ತಂತಿ ಅಲುಗಾಡ ನಂತರ ಜೇನು ಕೊಯ್ಗುಡು ಶಬ್ದಕ್ಕೆ ಆನೆ ಸಹಿತ ಹೆದರ್ತದೆ. ಇದು ಕೆಲವು ಕಡೆ ಪ್ರಯೋಗನೂ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಜೇನು ಸಾಕಾಣಿಕೆ ಅಂತಂದ್ರೆ ಇದು ಒಂದು ಭಾಳ ಒಳ್ಳೆಯ ಕೆಲಸ, ಇದು ಎಲ್ಲರಿಗೂ ಕೂಡ. ಹಾಗಾಗಿ ಜೇನು ಸಾಕಾಣಿಕೆಗೆ ಹೆಚ್ಚಿನ ಒಂದು ಗಮನ ಇಟ್ಟು ಎಲ್ಲರೂ ಮಾಡಬೇಕು ಅನ್ನೋದು ನಮ್ದೊಂದು ವಿನಂತಿ ಇದೆ. ಅಂದ್ರೆ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ತರಬೇತಿ ತಗೊಳ್ಳೋದು ಒಳ್ಳೆಯದು. ಪ್ರಾರಂಭದಲ್ಲಿ ತರಬೇತಿ ತಗೊಳ್ಬೇಕು, ತೋಟಗಾರಿಕೆ ಇಲಾಖೆಯಿಂದ ತರಬೇತಿ ಕೊಡ್ತಾರೆ. ಅದಕ್ಕೆ ನಾವು ಕೂಡ ಸಾಕಷ್ಟು ಯಲ್ಲಾಪುರದಲ್ಲಿ, ಈಗ ನಾನು ರಾಮಚಂದ್ರ ಭಟ್ಟ ಮತ್ತು ರಾಮ ಮರಾಠಿ ಅಂತಿದ್ದಾರೆ, ನಾವೆಲ್ಲ ಸಾಕಷ್ಟು ಕಡೆ ಹೋಗಿದ್ದೇವೆ ತರಬೇತಿ ಕೊಡಲಿಕ್ಕೆ. ಅನೇಕ ಜೇನು ಕೃಷಿಕರನ್ನು ಕೂಡ ತಯಾರು ಮಾಡಿದ್ದೇವೆ. ಪ್ರಾರಂಭದಲ್ಲಿ ಹೆದರಿಕೆ ಆಗ್ತದೆ, ಸಮಸ್ಯೆ ಆಗ್ತದೆ, ಆದರೆ ಸಹನೆ ಬೇಕು. ಈಗ ನಾಳೆನೇ ಜೇನು ಪೆಟ್ಟಿಗೆ ಇಟ್ಟೆ, ನಾಡ್ದೂನೇ ಜೇನುತುಪ್ಪ ಭಾಳ ಬೇಕು ಅಂದರೆ ಸಿಗುವುದಿಲ್ಲ. ಅದಕ್ಕೆ ಸಹನೆ ತಾಳ್ಮೆ ಬೇಕು. ಅದು ಯಾವ ಕೆಲಸ ಆದಾಗಲೂ ಫಲ ಕೂಡಲೇ ಕೊಡೋದಿಲ್ಲಲ್ಲ, ಅದೇ ರೀತಿಯಲ್ಲಿ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ರೈತರಿಗೆ ಕೃಷಿಗೆ ಪೂರಕವಾದಂತಹ ಒಂದು ವಿದ್ಯೆ ಇದು ಜೇನು ಸಾಕಾಣಿಕೆ. ಹಿಂಗಾಗಿ ಇದನ್ನು ಮಾಡಿದ್ರಿಂದ ಎಲ್ಲರಿಗೂ ಒಳ್ಳೆಯದು. ಎಷ್ಟು ಪೆಟ್ಟಿಗೆ ಇಟ್ಟರು ಒಳ್ಳೆಯದು, ಅದನ್ನ ತೀರ್ಮಾನ ಹೆಂಗೆ ಮಾಡಬೇಕು, ಯಾವ್ದ್ರ ಮೇಲೆ? ಈಗ ಪ್ರಾರಂಭದಲ್ಲಿ ಒಂದು ಅಥವಾ ಎರಡು ಪೆಟ್ಟಿಗೆ ಇರಬೇಕು. ಇಟ್ಟು ಸಾಧಾರಣ ಏಪ್ರಿಲ್ ಮೇ ತಿಂಗಳಲ್ಲಿ ತುಪ್ಪ ತೆಗಿಲಿಕ್ಕೆ ಬರ್ತದೆ. ಸಾಮಾನ್ಯ 8-10 kg, 12 kg ಬರೀ ತೆಗಿಬಹುದು ಒಂದು ಎರಡು ಸಾರಿ, ಅಂದ್ರೆ ಹೂವಿಗೆ ಅನುಗುಣವಾಗಿ. ಕಡೆಗೆ ಅದರ ನಂತರ ನವೆಂಬರ್ ಡಿಸೆಂಬರ್ದಲ್ಲಿ ರಾಣಿ ಮೊಟ್ಟೆ ಹಾಕಿ ಡಿವೈಡ್ ಮಾಡುವಂಥ ಸಂದರ್ಭ ಬರ್ತದೆ. ಆವಾಗ ಒಂದು ಪೆಟ್ಟಿಗೆ, ಈ ವರ್ಷ ಒಂದು ಪೆಟ್ಟಿಗೆ ಇಟ್ಟರೆ ಮುಂದಿನ ವರ್ಷಕ್ಕೆ ಒಂದಕ್ಕೆ ಎರಡು ಪೆಟ್ಟಿಗೆ ಮಾಡಲಿಕ್ಕೆ ಆಗ್ತದೆ, ಮತ್ತು ಒಂದು ಮುಂದಿನ ವರ್ಷಕ್ಕೆ 2-4 ಆಗ್ತದೆ. ಹೀಗೆ ವೃದ್ಧಿ ಆಗ್ತಾ ಹೋಗ್ತದೆ. ಅಕಸ್ಮಾತ್ರ ನನಗೆ 2 ಪೆಟ್ಟಿಗೆ ಸಾಕಪ್ಪ, 1 ಪೆಟ್ಟಿಗೆ ಮಾರಾಟ ಮಾಡ್ತೇನೆ ಅಂದರೆ ಒಂದು ಜೇನು ಕುಟುಂಬಕ್ಕೆ 2,000 ರೂಪಾಯಿ ರೇಟ್ ಇದೆ ಈಗ, ಯಾರು ತಗೊಳ್ತಾರೆ? ಮತ್ತು ಈ ಜೇನುತುಪ್ಪಕ್ಕೆ ಉಳಿದು ಉತ್ಪನ್ನಂಗಲ್ಲ, ಮನೆಯಲ್ಲೇ ಬಂದು ಒಯ್ತಾರೆ. ನಮ್ಮಲ್ಲೆಲ್ಲ ಸಾಧಾರಣ ಹಾಗೆ ಈ ಕೆಲವು ಕಡೆ 400 ಮಾರ್ತಾರೆ 1 kg, ಕೆಲವು ಕಡೆ 600 ಮಾರುವುದಿದೆ. ಅದು ಯಾವುದು ಬೇರಿಕೆ ಮಾಡುವುದಿಲ್ಲ, ಸಕ್ಕರೆ ಪಾಕ ಆಗಲಿ ಬೆಲ್ಲ ಆಗಲಿ ಜೇನುತುಪ್ಪಕ್ಕೆ ಬೇರಿಕೆ ಮಾಡಬಾರದು. ಅಂತಹ ಒಂದು ಗುಣಮಟ್ಟವಾದ ಜೇನುತುಪ್ಪವನ್ನು ರೈತರು ಎಲ್ಲಿ ಬೆಳೀತಾರೋ ಅಲ್ಲಿ ಗಿರಾಕಿಗಳು ಬಂದು ಸಂತೋಷದಿಂದ ತಗೊಂಡೋಗ್ತಾರೆ. ಯಾಕಂತಂದ್ರೆ ಜೇನುತುಪ್ಪದಲ್ಲಿ ವಿಶೇಷವಾದ ರೋಗ ನಿರೋಧಕ ಶಕ್ತಿ ಇದೆ. ಈಗ ಒಂದು ಉದಾಹರಣೆಗೆ ಕೋವಿಡ್ ಬಂತು. ಕೋವಿಡ್ ಸಂದರ್ಭದಲ್ಲಿ ನಮ್ಮಲ್ಲಿ ಎಷ್ಟೋ ಜನ ಹೆದರಿದ್ರು, ಮನೆಯಿಂದ ಹೊರಗೆ ಬೀಳಲಿಕ್ಕೆ ಹೆದರಿದ್ರು. ನಾವು ಹೇಳಿದ್ವಿ ಅವರಿಗೆ ಜೇನುತುಪ್ಪ ಸ್ವಲ್ಪ ತಿನ್ನಿ, ಅರಸಿನ ಶುಂಠಿ ಮತ್ತು ಈ ಅಮೃತ ಬಳ್ಳಿ ಇತ್ಯಾದಿ ಕಷಾಯನ್ನೆಲ್ಲ ಮಾಡಿ ಕುಡೀರಿ, ಏನಾಗುವುದಿಲ್ಲ ಅಂತ. ಎಲ್ಲೋ ಒಂದೆರಡು ಮಂದಿ ಕೋವಿಡ್ ಬಂದರೂ ಅವರಿಗೆ ದೇವ್ರ ದಯದಿಂದ ಏನಾಗಿಲ್ಲ. ಮತ್ತು ರೋಗ ನಿರೋಧಕ ಬಹಳಷ್ಟು ಶಕ್ತಿ ಜೇನುತುಪ್ಪದಲ್ಲಿರುವುದರಿಂದ ಮತ್ತು ಜೇನುತುಪ್ಪಕ್ಕೆ ಮತ್ತೊಂದಷ್ಟು ಬಲ ಇದೆ. ಭೀಮ ಬಲ ಅಂತ ಹೇಳ್ತಾರಲ್ಲ ಹಾಗೆ, ಅದು ಜೇನುತುಪ್ಪ ಅಂದರೆ ಒಂದು ಬಲಿಷ್ಠವಾದ ಔಷಧಿ ಯುಕ್ತವಾದ ಒಂದು ಪ್ರಕೃತಿ ನೀಡಿದಂತಹ ಉತ್ಪನ್ನ. ನಮಗೆ ಪ್ರಕೃತಿ ನೀಡಿದ ವರ ಜೇನುತುಪ್ಪ ಅಂದರೆ. ಈ ಸಕ್ಕರೆ ರೋಗ ಇರ್ತಲ್ಲ ಅವ್ರು ತಿನ್ಬೋದಾ? ಅವರು ತಿನ್ನಬಹುದು, ಆದರೆ ಭಾಳ ತಿನ್ನಬಾರ್ದು, ಸ್ವಲ್ಪ ಮಟ್ಟಿಗೆ ತಿನ್ನಬಹುದು. ಅದನ್ನು ಡಾಕ್ಟರ್ ಕೇಳಬೇಕಾಗ್ತದೆ. ಯಾಕಂದ್ರೆ ಈಗ ನಮಗೆಲ್ಲ ಯಾವುದು ರೋಗ ಇಲ್ಲ, ನಾವು ಬುಡ್ದಿಂದನು ರೈತರು, ನಾವೆಲ್ಲ ಎಷ್ಟು ತಿಂದರೂ ನಮಗೇನು ಏನಾಗೋದಿಲ್ಲ. ನಮಗೆಲ್ಲ ಡಯಾಬಿಟಿಸ್ ಇದೆಯೋ ಬಿ ಪಿ ಇದೆಯೋ ಇನ್ನೂ ತನಕ ಚೆಕ್ಕೂ ಮಾಡಲಿಲ್ಲ ನಾವು. ಹಾಗಾಗಿ ಸಾಧಾರಣ ಹಳ್ಳಿಯಲ್ಲಿ ದುಡಿತಾರೆ ನೋಡಿ, ಅವರಿಗೆಲ್ಲ ಅವರು ಭಾಳ ತಿಂತಾರೆ, ಅವ್ರಿಗೆ ಏನಾಗೋದಿಲ್ಲ. ಇನ್ನು ಕೆಲವು ಕಡೆ ಈ ದೈಹಿಕವಾದ ಶ್ರಮ ಕಡಿಮೆ ಇದ್ದು ಅಂಥದ್ದೊಂದು ಕೆಲವು ಕೆಲಸ ಇರ್ತದೆ, ಇಲ್ಲ ಅಂತಲ್ಲ. ಅವರಿಗೆ ಏನಾದ್ರು ಡಯಾಬಿಟೀಸು ಅಥವಾ ಸಕ್ಕರೆ ಕಾಯಿಲೆ ಇತ್ಯಾದಿ ಇದ್ದರೆ ಅದು ಡಾಕ್ಟರ್ ಸಲಹೆ ಮೇರೆಗೆ ಅವರು ತಿನ್ನಬಹುದು. ಆದರೆ ನಮ್ಮ ದೃಷ್ಟಿಯಲ್ಲಿ ಅದು ಜೇನುತುಪ್ಪ ತಿಂದು ನನಗೆ ತೊಂದರೆ ಆಗಿದೆ ಹೇಳುವಂಥವ್ರು ನನಗೀಗ 63 ವರ್ಷ ಯಾರೂ ಸಿಗಲಿಲ್ಲ ಇನ್ನು. ಅಂದರೆ ಅದಷ್ಟು ಒಂದು ಆರೋಗ್ಯಕರವಾದಂಥ ವಸ್ತು ಅದು. ಹಾಗಾಗಿ ಅದರಿಂದ ಅಷ್ಟು ಒಂದು ತೊಂದರೆ ಇಲ್ಲ. ಇನ್ನು ಏನಾದರೂ ಸ್ವಲ್ಪ ತೊಂದರೆ ಅನಿಸಿದರೆ ಡಾಕ್ಟರ್ ಸಲಹೆ ಮೇರೆಗೆ ತಿನ್ನಬಹುದು, ಆದರೆ ಸ್ವಲ್ಪ ತಿಂದ್ರಂತೂ ಏನಾಗೋದಿಲ್ಲ. ಔಷಧಿ ಗುಣ ಜಾಸ್ತಿ ಇರುತ್ತೆ, ಬಹಳಷ್ಟು ಇದೆ ಔಷಧಿ ಗುಣ. ದಿವಸ ಬೆಳಿಗ್ಗೆ 1 ಚಮಚ ಜೇನುತುಪ್ಪ, ಒಂದು ಚಮಚ ನೀರು ಸೇರಿಸಿ ಪ್ರತಿದಿನ ಕೆಲವು ಮಂದಿ ತಗೊಳ್ತಾರೆ. ಕೆಲವು ಮಂದಿ ಜೇನುತುಪ್ಪ ಮತ್ತು ಅರಸಿನ ಸೇರಿಸಿ ತಗೊಳ್ತಾರೆ. ಹಿಂಗೆಲ್ಲ ನಾನಾ ತರಹವಾದ ಪ್ರಯೋಗ ಮಾಡಿದ್ದಾರೆ. ಯಾರಿಗೂ ಜೇನುತುಪ್ಪದಿಂದ ತೊಂದರೆ ಆಗಿದೆ ಹೇಳೋರು ಯಾರೂ ಸಿಗಲಿಲ್ಲ ಇನ್ನು. ಯಾರಿಗೂ ತೊಂದರೆ ಆಗೋದು ಬೇಡ. ಇದು ಒಂದು ಒಳ್ಳೆಯ ಉತ್ಪನ್ನವಾಗಲಿ, ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗಲಿ. ಜೇನು ಸೊಸೈಟಿ, ತೋಟಗಾರಿ ಇಲಾಖೆ ಅನೇಕರು ಶ್ರಮ ಪಡ್ತಾ ಇದ್ದಾರೆ. ಕೆಲವು ಮಂದಿ ರೈತರು ಶ್ರಮ ಪಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಶ್ರಮ ಪಟ್ಟು ಇನ್ನೂ ಹೆಚ್ಚೆಚ್ಚು ಜೇನುತುಪ್ಪ ಉತ್ಪಾದನೆ ಆಗಿ ಎಲ್ಲರೂ ಆರೋಗ್ಯವಾಗಿ ಉಳಿಯಲಿ ಹೇಳೋದು ನಮ್ಮದೊಂದು ಆಶಯ. ಈಗ ಜೇನು ಕಟಾವ್ ಮಾಡ್ತೀವಲ್ಲ, ವರ್ಷಕ್ಕೆ ಎರಡು ಸಲ ಮಾಡೋದಾ ಇದನ್ನು? ಅದು ಹೂವಿಗೆ ಅನುಗುಣವಾಗಿ 3 ಸಲ ಆದರೂ ಆಯಿತು, 4 ಸಲ ಆದರೂ ಆಯಿತು. ಹೂವಿಗೆ ಅನುಗುಣವಾಗಿ 1 ವರ್ಷ ಹೂವಿನ ಸೀಜನ್ ನೋಡಿ 2 ಸಲ ಅನ್ಕ ತೊಂದರೆ ಇಲ್ಲದೆ ತೆಗಿಬಹುದು. 3-4 ಸಲನೂ ತೆಗೆಯುವಂಥ ಸಂದರ್ಭ ಬರ್ತದೆ. ಒಂದು ಉದಾಹರಣೆಗೆ ನಮ್ಮಲ್ಲಿ ಬೆಡಲೆಕಟ್ಟೆ ಅಂತ ಹೂವು ಬರ್ತದೆ, ಅದು ಬೇಸಿಗೆಯಲ್ಲಿ, ಆವಾಗ ಚಳಿಗಾಲದಲ್ಲಿ ಆವಾಗ ತೆಗಿಬಹುದು. ಮತ್ತು 9 ವರ್ಷಕ್ಕೊಂದ್ಸಲ ಗುರ್ಗೆ ಕಟ್ಟೆ ಅಂತ ಬರ್ತದೆ, ಅದು ಆವಾಗಲೂ 1-2 ಸಲ ಕೊಯ್ಲು ಮಾಡಬಹುದು. ತೆಂಗಿನ ಮರದ ಹೂವು ಯಾವಾಗಲೂ ಇರ್ತದೆ. ಹಾಗಾಗಿ ನಾವು ಆ ಜೇನು ಕೋಣೆ ಅಂತ ಇರ್ತದೆ ಯಾವುದರಲ್ಲಿ, ಜೇನು ಪೆಟ್ಟಿಗೆಯಲ್ಲಿ, ಆ ಜೇನು ಕೋಣೆದು ತುಪ್ಪ ತೆಗಿಬಾರ್ದು ಮೇಲ್ಗಡೆ. ಅಂದರೆ ಜೇನು ಆ ಮರಿ ಮತ್ತು ತುಪ್ಪ ಮಿಕ್ಸ್ ಇದ್ದಂತಹ ಕೆಳಗಿನ ಒಂದು ಖಾನೆಯಲ್ಲಿರತಕ್ಕಂಥ ಜೇನುತುಪ್ಪ ಯಾವಾಗೂ ಮುಟ್ಟಬಾರ್ದು. ಮೇಲ್ಗಡೆ ಇದ್ದಂತಹ ಒಂದು ಖಾನೆ ಒಳಗೆ ಇದ್ದಂಥ ತುಪ್ಪವನ್ನು ಯಾವಾಗಲೂ ತೆಗಿಲಿಕ್ಕೆ ಅಡ್ಡಿಲ್ಲ, ಅದು ಖಾಲಿ ಆದಂಗೆ ತೆಗಿಲಿಕ್ಕೆ ಅಡ್ಡಿಲ್ಲ. ಬೇಕಾದ್ರೆ 8 ದಿನಕ್ಕೂ ಆಗ್ಬೋದು, 15 ದಿನಕ್ಕೂ ಆಗಬಹುದು. ಆದರೆ ಇದರ ಫಲಿತಾಂಶ ಹೂವಿನ ಮೇಲೆ ಇರ್ತದೆ. ಈಗ ಎಳ್ಳು ಹೂವು, ಕೆಲವು ಕಡೆ ಎಳ್ಳು ಹೂವು ಇರ್ತದೆ, ಅದಕ್ಕೆ ಇರ್ತಾರೆ. ಹೀಗೆ ಕೆಲವು ಮಂದಿ ಈಗ ಸಂಚಾರಿ ಜೇನು ಸಾಕಾಣಿಕೆ ಅಂತ ಮಾಡ್ತಾ ಇದ್ದಾರೆ. ಜೇನು ಪೆಟ್ಟಿಗೆ 20, 30, 100 ಗಟ್ಟಲೆ ಒಬ್ಬೊಬ್ಬರದ್ದು ಇರ್ತದೆ, 100, 200, 300 ಎಲ್ಲ. ಅವರೆಲ್ಲ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಹೂವಿದೆಯೋ ಅತ್ಲಾಗ ಕಲ್ಗಟ್ಟಿಗೆ ತಂಬೂರು ಆ ಕಡೆ ಎಲ್ಲ ತಗೊಂಡೋಗಿ ಇಡೋರಿದ್ದಾರೆ ಜೇನು ಪೆಟ್ಟಿಗೆ. ಹೌದು, ಹಂಗೂ ಮಾಡಬಹುದು. ಎಲ್ಲಿ ಹೂವು ಇರ್ತದೆ ಅಲ್ಲಿ ತಗೊಂಡೋಗಿ ಇದು ಮಾಡಬಹುದು. ಆದರೆ ಅದು ಆ ಟೈಮ್ದಲ್ಲಿ ಅದನ್ನು ನೋಡ್ಕೊಳ್ಳುವಂಥ ವ್ಯಕ್ತಿ ಮಾತ್ರ ಜವಾಬ್ದಾರಿ ಇರಬೇಕು ಅವನಿಗೆ. ಅಂದರೆ ಪೆಟ್ಟಿಗೆ ಯಾವ ಥರದಲ್ಲೂ ತೊಂದರೆ ಆಗದಂತೆ ಅವನು ನೋಡ್ತಾ ಇರಬೇಕು. ಅಷ್ಟು ಪರಿಶ್ರಮ ಪಟ್ಟರೆ ಅಷ್ಟು ಒಳ್ಳೆಯ ಜೇನು ತುಪ್ಪ ಉತ್ಪಾದನೆ ಮಾಡೋರು ಇದ್ದಾರೆ ಇವತ್ತಿಗೆ. ಹೌದು, ಮತ್ತು ರಾಸಾಯನಿಕ ಬಳಸ್ತಾರೆ, ರೋಗ ನಾಶಕ ಕೀಟನಾಶಕ ಇವನ್ನೆಲ್ಲ ಬಳಸ್ತಿರ್ತಾರೆ. ಹುಳುಗಳಿಗೆ ತೊಂದರೆ ಆಗುತ್ತೆ, ರೋಗ ನಾಶಕ ಕೀಟನಾಶಕ ಇತ್ಯಾದಿಯಿಂದ ಕೆಲವು ಕಡೆ ಹುಳುಗಳು ಜೇನು ನೊಣಗಳಿಗೆ ತೊಂದರೆ ಆಗಿದೆ, ಜೇನು ಸತ್ತು ಹೋಗಿದ್ದಾವೆ. ಅಂತಹ ಸಂದರ್ಭದಲ್ಲಿ ಅವರು ಕೀಟನಾಶಕ ಹೊಡೆಯುವುದಿದ್ರು ಈ ನಮ್ಗೆ ಕೇಳಿದರೆ ಸಾವಯವ ಕೃಷಿ ಮಾಡಬೇಕು ಹೇಳ್ತೇವೆ. ಈಗ ನಾವೆಲ್ಲ ಕೃಷಿಗೆ ಯಾವುದೇ ಥರದ್ದು ರಾಸಾಯನಿಕ ಬಳಸೋದೇ ಇಲ್ಲ. ಒಂದಾನು ವೇಳೆ ಏನಾದರೂ ಕೀಟನಾಶಕ ಬಳಸುವಂಥದ್ದಿದ್ದರೆ ಆವಾಗ ಅವರು ಜೇನು ಪೆಟ್ಟಿಗೆ ಭಾರಿ ಕಾಳಜಿಯಿಂದ ಇಡಬೇಕಾಗ್ತದೆ. ಜೇನು ಹೊರಗಡೆ ಹೋಗದಂತೆ ಅದಕ್ಕೆ ಬಂದೋಬಸ್ತು ಮಾಡಬೇಕು, ಬಲೆ ಹಾಕಿ ಜೇನು ಹುಳ ಹೊರಗಡೆ ಹೋಗದಂತೆ. ಮತ್ತೆ ಬೆಳಿಗ್ಗೆ ಕೂಡಲೇ ರಾಸಾಯನಿಕ ಹೊಡಿಬೇಕು. ರಾಸಾಯನಿಕ ಹೊಡೆದದ್ದು ಒಂದು 2-3 ತಾಸು ನಂತರ ಅದ್ರ ಪವರ್ ಕಡಿಮೆ ಆಗ್ತದೆ. ಆದರೆ ಒಂದು 3-4 ತಾಸು ಆ ಜೇನು ಹುಳುಗಳು ಹೊರಗಡೆ ಹೋಗದಂತೆ ನೋಡ್ಕೊಳ್ಬೇಕು, ಬಲೆ ಹಾಕಿಟ್ಕೊಳ್ಬೇಕು, ಅಷ್ಟು ಮಾಡಬೇಕು. ಅಲ್ಲದೆ ಹೋದರೆ ಜೇನು ಹುಳ ಸತ್ತು ಹೋಗ್ತದೆ. ಆದರೆ ಸರ್, ಸಾವಯವ ಕೃಷಿ ಪದ್ಧತಿಯಲ್ಲಿ ಮಾಡುವಂಥ ಕೃಷಿಕರಿಗೆ ಈ ರಾಸಾಯನಿಕ ಹೊಡೆಯುವಂಥದ್ದು ಬರುವುದಿಲ್ಲ. ಎಲ್ಲ ನಮ್ಮ ಕಡೆಯೇ ಇದೆ. ಕೃಷಿ ಅಂದರೆ ಅದು ಒಂಥರದ್ದು ದೇವರ ಆರಾಧನೆ ಹೆಂಗೆ, ಅದು ಪ್ರಾರಂಭದಲ್ಲಿಂದನೂ ನಾವು ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಮತ್ತು ನಮಗೆ ಭೂಮಿ ಯಾವ ಕಾಲದಲ್ಲೂ ಮೋಸ ಮಾಡುವುದಿಲ್ಲ, ಅದು ಉತ್ಪನ್ನ ಕೊಟ್ಟೇ ಕೊಡ್ತದೆ. ಆದ್ದರಿಂದ ಸಾವಯವ ಕೃಷಿ ಎಲ್ಲರೂ ಮಾಡಿ ಈ ರಾಸಾಯನಿಕ ಬಳಸದ್ರೆ ಉಳಿಯುವುದು ಒಳ್ಳೆಯದು ಅಂತೇಳಿ ನಮ್ಮದು ಒಂದು ವಿನಂತಿ ಇದೆ ಇದಕ್ಕೆ. ಮತ್ತು ಅವು ಜೇನುತುಪ್ಪ ತಮಗಾಗಿ ಸಂಗ್ರಹ ಮಾಡ್ತಾ ಇರ್ತವು. ಈ ಜನ ಅವುಗಳಿಗೆ ಅವುಗಳ ಹೊಟ್ಟೆ ಮೇಲೆ ಹೊಡೆದು ಜೇನು ತಕ್ಕೊಂತಾರೆ, ಅವ್ರಿಗೆ ತೊಂದರೆ ಆಗುತ್ತಾ ಅಂತಾರೆ. ಹಂಗೇನು ಪಾಪ ಪ್ರಜ್ಞೆ ಬೇಕಾಗಿಲ್ಲ. ಜೇನು ತುಪ್ಪ ತೆಗಿಬೇಕಾದರೆ ಹುಳುಗಳು ಸಾಯದಂತೆ ತೆಗೆಯುವಂತಹ ಪದ್ಧತಿ ಒಂದು, ಈಗ ಮಷಿನ್ ಇದೆ ಅದರಿಂದ ತೆಗಿಲಿಕ್ಕಾಗ್ತದೆ. ಮತ್ತು ಅಷ್ಟು ತುಪ್ಪ ತೆಗಿಬಾರ್ದಲ್ಲ, ನಾವು ತೆಗಿದಿಲ್ಲಲ್ಲ. ಜೇನುತುಪ್ಪ ಇಡ್ತೇವೆ ಕೆಳಗಡೆ ಪೆಟ್ಟಿಗೆ ಕೆಳಭಾಗದಲ್ಲಿದ್ದಂಥ ಜೇನು ಇದು ನಾವು ಮುಟ್ಟುವುದೇ ಇಲ್ಲ, ಅದು ಅವರ ಸಂಸಾರ ವೃದ್ಧಿಗಾಗಿ. ಹಾಗಾಗಿ ಪಾಪದ ಪ್ರಜ್ಞೆ ಬರುವುದಿಲ್ಲ ಅಲ್ಲಿ. ಮೇಲ್ಗಡೆ ಮಾತ್ರ ನಾವು ತೆಗಿತೇವೆ, ಹೀಗಾಗಿ ತೊಂದರೆ ಆಗೋದಿಲ್ಲ, ಜೇನಿಗೆ ತೊಂದರೆ ಇಲ್ಲ. ಆದರೆ ಜೇನು ಹುಳ ನಾ ಹೇಳಿದ್ನಲ್ಲ ಪ್ರಾರಂಭದಲ್ಲೇ ಹೇಳಿದೆ, ಜೇನು ಪೆಟ್ಟಿಗೆ ಮುಚ್ಚಳ ತೆಗಿವಾಗ ಮತ್ತು ಹಾಕುವಾಗ ಎಚ್ಚರಿಕೆಯಿಂದ ಹಾಕಬೇಕು. ಯಾವ ಥರದಲ್ಲೂ ಜೇನು ಹುಳವನ್ನು ನಾಶ ಆಗದಂತೆ ನೋಡ್ಕೊಳ್ಬೇಕು, ಇರುವೆ ಬಾರದಂತೆ ನೋಡ್ಕೊಳ್ಬೇಕು, ಕಾಡು ಪ್ರಾಣಿಗಳು ಬಾರದಂತೆ ಕಂಪೌಂಡ್ ಹಾಕಬೇಕು, ಅಷ್ಟೆಲ್ಲ ಮಾಡಬೇಕಾಗ್ತದೆ. ಹೌದು, ಪಾಪ ಅದರಿಂದ ತೊಂದರೆ ಇಲ್ಲ, ಹುಳುಗಳಿಗೆ ತೊಂದರೆ ಇಲ್ಲ, ಜೇನು ನೊಣಗಳಿಗೆ ಜೇನು ತೆಗೆದ್ರಿಂದ ಏನು ತೊಂದರೆ ಆಗೋದಿಲ್ಲ. ಇಲ್ಲ, ಎಲ್ಲವರು ಜೇನು ಸಾಕಾಣಿಕೆಯನ್ನು ಶ್ರದ್ಧೆಯಿಂದ ಮಾಡಲಿ ಹೇಳೋದೇ ನಮ್ಮದೊಂದು ವಿನಂತಿ. ಈ ಜೇನು ಮಾರಾಟಕ್ಕೆ ತೊಂದರೆ ಆಗುತ್ತಾ, ಏನು ಅನುಕೂಲ ಇದೆಯೋ ಹೇಗೆ? ನಾ ಹೇಳಿದ್ನಲ್ಲ ಪ್ರಾರಂಭದಲ್ಲಿ ನಮ್ಮಲ್ಲೆಲ್ಲ ಈಗ ಅನೇಕ ವರ್ಷ ಆಯಿತು ಜೇನುತುಪ್ಪ ತೆಗಿತಾ ತೆಗಿತಾನೆ ಮಾರಾಟ ಆಗ್ತದೆ. ಅಂದರೆ ಯಾಕೆ, ರೈತರ ಹತ್ರ ಹೋದರೆ ಯಾವುದೇ ಒಂದು ಬೇರಿಕೆ ಇಲ್ಲದಂಥ ಶುದ್ಧವಾದ ಜೇನುತುಪ್ಪ ಸಿಗ್ತದೆ ಅಂತ ಜನರಿಗೆ ಗೊತ್ತಿದೆ. ಅವರು ಬಂದು ಮುದ್ದಾಮ ಒಯ್ತಾರೆ. ಹಾಗಾಗಿ ಯಾವ ಥರದಲ್ಲೂ ತೊಂದರೆ ಆಗೋದಿಲ್ಲ. ಈಗ ಏನಾದ್ರು ರಾಶಿ ಜೇನುತುಪ್ಪ ಒಬ್ಬ ಉತ್ಪಾದನೆ ಮಾಡ್ದ ಅಂದರೆ ಅದಕ್ಕೆ ಮಾರ್ಕೆಟಿಂಗ್ ವ್ಯವಸ್ಥೆನೂ ಇದೆ. ಹಾಗಾಗಿ ಮಾರ್ಕೆಟ್ನಲ್ಲಿ ಅವರು ಒಯ್ತಾರೆ ಅಥವಾ ನಾವೇ ಅಲ್ಲಿ ಹೋಗಿ ಕೊಡಬಹುದು. ಮಾರಾಟದ ದೃಷ್ಟಿಯಿಂದ ಏನು ತೊಂದರೆ ಆಗೋದಿಲ್ಲ. ಆದರೆ ಬೇರೆ ಸಕ್ಕರೆ ಪಾಕ ಇತ್ಯಾದಿ ಏನಾದರೂ ಬೇರಿಕೆ ಮಾಡ್ಕೊಳ್ಬಾರ್ದು, ಅದರಿಂದ ಹೆಸರು ಹಾಳಾಗ್ತದೆ, ಜೇನುತುಪ್ಪದ ಗುಣಮಟ್ಟನೂ ಹಾಳಾಗ್ತದೆ. ಹಂಗೂ ಮಾಡ್ತಾರಲ್ಲ, ಮಾಡೋರು ಇದ್ದಾರೆ, ಏನು ಮಾಡೋದು, ಮಾಡಬಾರ್ದು ಹೇಳೋದು ನಮ್ಮ ಒಂದು ವಿನಂತಿ. ಹೆಂಗೆ ಗೊತ್ತಾಗುತ್ತೆ ನಮಗೆ ಕೊಂಡುಕೊಳ್ಳೋರಿಗೆ? ಕೊಂಡುಕೊಳ್ಳೋರಿಗೆ ಅದು ಜೇನುತುಪ್ಪ ನೋಡಿದಾಗ ಅದರಲ್ಲಿ ಇರತಕ್ಕಂತಹ ಒಂದು ಗುಣಮಟ್ಟ ವಾಸನೆ ಇರುವುದಿಲ್ಲ. ಜೇನುತುಪ್ಪದಲ್ಲಿ ಒಂಥರದ ಕಟುವಾದ ವಾಸನೆ ಇರ್ತದೆ, ಆ ವಾಸನೆ ಕಡಿಮೆ ಆಗ್ತದೆ ಬೇರಿಕೆ ಮಾಡಿದವಾಗ. ಮತ್ತು ದಪ್ಪ ಆಗ್ತದೆ, ಹೀಗೆಲ್ಲ ಬೇರೆ ಬೇರೆ ನವನಿ ಇದೆ. ಅದು ಜೇನುತುಪ್ಪ ಬಾಯಲ್ಲಿ ಹಾಕಿದವಾಗ ಗಂಟಲಿಂದ ಒಳಗಡೆ ಹೋಗುವಾಗ ಒಂಥರದ ಸ್ವಲ್ಪ ಕಟುವಾಗಿ ಹೋಗಬೇಕು. ಇದು ಶುದ್ಧವಾದ ಜೇನುತುಪ್ಪ ನಮ್ಮ ಭಾಷೆಯಲ್ಲಿ ಹೇಳಿದ್ದಾರೆ. ಆದರೆ ನಮ್ಮಲ್ಲಿ ಸಾಧಾರಣವಾಗಿ ನಮ್ಗೆ ಗೊತ್ತಿರ್ತದೆ ಯಾರ್ಯಾರು ಹತ್ರ ಬೇರಿಕೆ ಮಾಡ್ತಾರೆ, ಯಾರ್ಯಾರು ಬೇರಿಕೆ ಮಾಡೋದಿಲ್ಲ ಅಂತ. ಕೆಲವು ಮಂದಿ ದುಡ್ಡು ಮಾಡಲಿಕ್ಕೆ ಭಾಳಷ್ಟು 100-200 ಪೆಟ್ಟಿಗೆ ಇಡುವುದು, ಕ್ವಿಂಟಲ್ ಗಟ್ಟಲೆ ಸಕ್ಕರೆ ಕಾರ್ಟ್ ಇದು ಮಾಡೋದು ಮಾಡೋರು ಇದಾರಂತೆ. ಆದರೆ ನಮ್ಮಲ್ಲಿ ಯಾರು ಅಂಥವ್ರು ಇಲ್ಲ. ಆದರೆ ನೀವು ಹೊಸದಾಗಿ ಜೇನುತುಪ್ಪ ಖರೀದಿ ಮಾಡೋರು ಜೇನುತುಪ್ಪ ತಿಂದವಾಗ ಗಂಟಲು ಒಳಗಡೆ ಹೋಗ್ಬೇಕಾದ್ರೆ ಒಂಥರದ ಕಟುವಾಗಿ ಹೋದರೆ ಶುದ್ಧವಾದ ಜೇನುತುಪ್ಪ. ಕಷ್ಟಪಡುವುದಿಲ್ಲ, ಅದು ಒಂಥರದ ಕಟು ಗರಂ ಸಿಸ್ಟಮ್ ಆಗ್ತದೆ. ಹೌದು, ಈ ಬೇರಿಕೆ ತುಪ್ಪದಲ್ಲಿ ಆಸಕ್ತಿ ಇರುವುದಿಲ್ಲ. ಈ ಬೆಲ್ಲ ಸಕ್ಕರೆ ಪಾಕ ಎಲ್ಲ ಬೇರಿಕೆ ಮಾಡಿದ್ರೆ ಕಟುವು ಕಡಿಮೆ ಆಗ್ತದೆ. ಈಗ ಮಷಿನ್ ಐತಿ ಅಂತ ಹೇಳಿದ್ರೆ ಕಟಾವ್ ಮಾಡ್ಲಿಕ್ಕೆ, ಅದರ ಅನುಕೂಲ ಏನು? ಅದರ ಅನುಕೂಲ ಅಂತಂದ್ರೆ ಈ ಜೇನು ಏರಿ ಕಟ್ತಾವಲ್ಲ, ಆ ಏರಿ ಹಾಳಾಗದಂತೆ ಮಷಿನ್ ನೋಡ್ಕೊಳ್ತದೆ. ತುಪ್ಪ ಮಾತ್ರ ತೆಗಿತದೆ, ಏರಿ ಹಾಗೆ ಇರ್ತದೆ. ಆ ಏರಿಯನ್ನು ಮತ್ತೆ ಪುನಃ ಪೆಟ್ಟಿಗೆ ಒಳಗೆ ಇಡಬೇಕು. ಹೌದು, ಅಷ್ಟು ಶ್ರಮ ಹುಳ ಹಾಕುದನ್ನು ತಪ್ಪಿಸ್ದಂಗೆ ಆಗುತ್ತೆ. ಹಾಂ, ಏರಿ ಕಟ್ಟಲಿಕ್ಕೆ ಮತ್ತೆ ಇದು ಅದೇ ಶ್ರಮದಲ್ಲಿ ಅವರು ಮತ್ತೆ ತುಪ್ಪ ಮತ್ತೆ 8 ದಿವಸ ಮಾಡ್ತಾರಲ್ಲಿ. ಬೈಕೊಳ್ಳಲ್ಲ ಹೋಲ ಜೇನು ತುಪ್ಪ ತಕ್ಕೊಂಡಾಗ? ಇಲ್ಲ ಇಲ್ಲ ಬಯಲ್ಲ, ಇಲ್ಲ ಇಲ್ಲ, ಅದು ದೇವರ ವರವೇ ಇದೆ. ಅದಕ್ಕೆ ಜೇನುತುಪ್ಪ ಕೆಲವೊಂದಷ್ಟು ಭಾಗ ಆದರೂ ಸಾರ್ವಜನಿಕರಿಗೆ ಹೋಗಬೇಕು, ಅದರಲ್ಲ ಔಷಧಿ ಗುಣ ಇದೆ ಹೇಳಿ ಅದು ಮೊದಲಿಂದನೂ ಈ ಪದ್ಧತಿ ಇದೆ. ಈಗ ಯಾರು ಹೊಸದಾಗಿ ಕಂಡು ಹಿಡಿದಲ್ಲ, ಇದು ಅದು ಮೊದಲಿಂದನೇ ಇದ್ದಂಥ ಒಂದು ಇದು. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ ಭಟ್ರೆ. ನಮಗೆ ಒಬ್ಬ ಹಿರಿಯ ರೈತರಾಗಿ ಅನೇಕ ವರ್ಷಗಳಿಂದ ನೀವು ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀರಿ, ಮತ್ತು ಜೇನು ಸಾಕಾಣಿಕೆ ಮಾಡೋರಿಗೆ ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದೀರಿ, ಹಳ್ಳಿ ಹಳ್ಳಿಗೆ ಹೋಗ್ತೀರಿ. ಹೆಜ್ಜೇನು ಬಿಡಿಸ್ಬೇಕಂದ್ರೆ ಅದನ್ನ ಏನೇನು ಕಾಳಜಿ ವಹಿಸ್ಬೇಕು ಅವನ್ನೂ ಕೂಡ ನಾವು ಉಳಿಸ್ಬೇಕು ಅಂತೇಳಿ ಒಂದು ರೀತಿಯಿಂದ ಈ ನಿಟ್ಟಿನೊಳಗೆ ಒಬ್ಬ ಹಿರಿಯ ರೈತರಾಗಿ ಜೇನು ಸಾಕಾಣಿಕೆ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಜೇನು ಸಾಕಾಣಿಕೆ ಕುರಿತು ಯಲ್ಲಾಪುರ ತಾಲೂಕು ಬೆಳಸೂರಿನ ರಾಮಚಂದ್ರ ಗೋಪಾಲ್ ಭಟ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಎಚ್ಬಿ ರಾಮುಡಿಗಿ. ಶುಂಠಿ ಬೇಳೆ ಬೇಸಾಯದ ಅನುಭವಗಳ ಕುರಿತು ಮುಂಡಗೋಡದ ವಿದ್ಯಾಧರ್ ಮಹಾಬಲೇಶ್ವರ್ ನಾಯ್ಕ ಅವರೊಂದಿಗೆ ಸಂದರ್ಶನ. ಈಗ ವಿದ್ಯಾಧರ್ ಮಹಾಬಲೇಶ್ವರ್ ನಾಯ್ಕ ಅವರಿದ್ದಾರೆ. ಇವ ರೈತ ಶುಂಠಿ ಬೇಳೆ ಬೇಸಾಯದ ಅನುಭವವನ್ನ ಹಂಚಿಕೊಳ್ತಾರೆ. ನಮಸ್ಕಾರ ವಿದ್ಯಾಧರ್. ನಮಸ್ಕಾರ ಸರ್. ಶುಂಠಿಯನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ, ಯಾಕೆ ಬೆಳೀತಾ ಇದ್ದೀರಿ, ಎಷ್ಟು ಬೆಳೀತಾ ಇದ್ದೀರಿ? ನಾನು 8 ವರ್ಷದಿಂದ ಬೆಳೀತಾ ಇದ್ದೀನಿ ಸರ್. ಮೂಲತಃ ಫಸ್ಟ್ ಸೆಕೆಂಡ್ ಪಿ ಯು ಹೋಗ್ತಾ ಇದ್ದೆ ಸರ್. ಅದಕ್ಕೂ ಮೊದಲು ನಾನು ಹುಟ್ಟಿ 1 ತಿಂಗಳಿಗೆ ನಮ್ಮ ತಂದೆಯವರು ತೀರ್ಕೊಂಡಿದ್ರು. ತುಂಬ ಕಷ್ಟದಿಂದ ನಮ್ಮ ತಾಯಿಯವರು ಸಾಕಿದ್ರು ನಮ್ಮನ್ನ. ಸೆಕೆಂಡ್ ಪಿ ಯು ಹೋದೆ ಸರ್, ಅಲ್ಲಿ ತನಕ ಎಜುಕೇಷನ್ ಮಾಡಿದೆ. ಅದರ ನಂತರ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಬಂದವು ಸರ್, ಅಕ್ಕನ ಮದುವೆ ಮಾಡಬೇಕು ಅದು ಅಂತ ಹೇಳಿ. ಹಂಗೆ 1 ಕ್ವಿಂಟಲ್ ಶುಂಠಿ ಆಗಿದೆ ಸರ್ ನಮ್ಮ ಫಸ್ಟ್ ಮೊದಲು. ಅದರಲ್ಲಿ ಸರ್ 20 ಕ್ವಿಂಟಲ್ ಬೆಳೆದೆ. ಅದರ ನಂತರ ಅದನ್ನೇ ಕಂಟಿನ್ಯೂ ಮಾಡ್ತಾ ಸರ್ ಚೆನ್ನಾಗೇ ಬೆಳೀತಾ ಬಂದೆ. ಇಲ್ಲಿ ತನಕ ಅಂದರೆ ಪ್ರತಿ ಸರಿಯೂ ಚೆನ್ನಾಗೇ ಬೆಳೆದೆ ಸರ್. ಆದರೆ ಹೇಳೋಕ್ಕಾಗೋದಿಲ್ಲ ಸರ್ ಅದು ಬೆಳೆ ಅಂದರೆ. ಬಾಕಿ ಬೆಳೆ ಎಲ್ಲ ಒಂದು ಕಾರಣದಿಂದ ಹಾಳಾಗ್ಬೋದು, ಶುಂಠಿ ಬೆಳೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಹಾಳಾಗ್ಬೋದು ಸರ್. ಯಾಕೆ ಅದು ಅಷ್ಟು ಕಷ್ಟ ಇದೆ ಸರ್? ಯಾಕಂದರೆ ಅದಕ್ಕೆ ಕೊಳೆ ರೋಗ ಬೀಳುತ್ತೆ, ಅದಕ್ಕೆ ಬರದೇ ಇದ್ದ ರೋಗನೇ ಇಲ್ಲ ಸರ್. ಹಾಗಾಗಿ ಮತ್ತೆ ಶುಂಠಿ ಒಂದೇ ಇಲ್ಲ ಸರ್, ಬಾಕಿ ಬೆಳೆನೂ ಮಾಡ್ತೀವಿ ಸರ್. ಆದರೆ ಬಾಕಿ ಬೆಳೆಯಲ್ಲೆಲ್ಲ ನಮ್ಮದೇ ಖರ್ಚು ಜಾಸ್ತಿ ಇರುತ್ತೆ ಸರ್. ಆದರೆ ಶುಂಠಿ ಬಂದರೆ ಬಂತು, ಹೋದ್ರೆ ಹೋಯ್ತು, ಹೇಳೋಕ್ಕಾಗಂಗಿಲ್ಲ. ಆದರೂ ಕಷ್ಟಪಟ್ಟರೆ ಸ್ವಲ್ಪ ಅದರಲ್ಲೇ ಸ್ವಲ್ಪ ಇದು ಆಗ್ಬೋದು ಸರ್. ಮನೆ ಕಡೆ ತುಂಬ ಅಂದರೆ ತುಂಬ ಪ್ರಾಬ್ಲಮಿಂದ ಬೆಳೆಸಿದ್ರು ಸರ್ ನಮ್ಮ ತಾಯಿ. ಯಾಕಂದರೆ ಒಂದು ಕಾಲದಲ್ಲಿ ಉಣ್ಣೋ ಅಕ್ಕಿಗೂ ಸ್ವಲ್ಪ ತೊಟ್ಟಿನೇ ಆಗಿದ್ವಿ, ಅಷ್ಟೊಂದು ಇದರಲ್ಲಿ ಬಂದಿದ್ದು. ಅದರ ನಂತರ ಸ್ವಲ್ಪ ಶುಂಠಿ ಬೆಳೆನೇ ನಮ್ಮ ಕೈ ಹಿಡಿತು ಸರ್. ಈ ಕಷ್ಟದಿಂದ ಪಾರಾಗಬೇಕಂದ್ರೆ ಶುಂಠಿನೇ ಬೆಳಿಬೇಕು ಅಂತ ಹೇಳ್ತಾರೆ? ಹಾಗೇನಿಲ್ಲ ಸರ್, ಅಗ್ರಿಕಲ್ಚರ್ ಅಲ್ಲಿ ಎಲ್ಲಾನೂ ಮಾಡಿದ್ರು ಚೆನ್ನಾಗಿ, ಯಾವುದೇ ಕೆಲಸ ಮಾಡಿದ್ರು ಸರ್ ನನ್ನ ಪ್ರಕಾರ ಕರೆಕ್ಟಾಗಿ ಕೆಲಸ ಮಾಡಿದರೆ ನಿಯತ್ತಾಗಿ ಯಾವ್ದ್ರೆಲ್ಲರೂ ಮುಂದೆ ಬರ್ಬೋದು ಸರ್. ನಾವು ಕೆಲಸ ಮಾಡಬೇಕು ಅನ್ನೋ ಮನಸ್ಸು ನಮಗೆ ಬರಬೇಕು. ಶುಂಠಿನ ಆಯ್ಕೆ ಮಾಡ್ಕೊಂಡ ಕಾರಣ ಏನು ನೀವು ಸರ್? ಅದು ಫಸ್ಟ್ ಬೆಳೆ 1 ಕ್ವಿಂಟಲ್ ಬೆಳೆದು 20 ಕ್ವಿಂಟಲ್ ಬೆಳೆದೇ ಅಲ್ಲ ಸರ್, ಅದರಲ್ಲಿ ಸ್ವಲ್ಪ ಲಾಭ ಕಾಣ್ತು. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು 8 ವರ್ಷ ಸತತವಾಗಿ 8 ವರ್ಷನೂ ನಾ 20 ಕ್ವಿಂಟಲ್ ಕೆಳಗಡೆ ಬೆಳೆದಿಲ್ಲ ಸರ್ ಯಾವ ಸರಿನು. ಈ ಸರಿನೂ ಹಂಗಂತ ಸಿಕ್ಕಾಪಟ್ಟೆ ಮಳೆ ಆಗಿದ್ದಕ್ಕೆ ಸರ್ ಸ್ವಲ್ಪ ಕೊಳೆ ಎಲ್ಲ ಜಾಸ್ತಿ ಇದಾವೆ, ಅವ್ರ ರೇಟು ಸ್ವಲ್ಪ ಕಡಿಮೆ ಇದೆ, ಆದ್ರೂ ಏನು ತೊಂದರೆ ಇಲ್ಲ ಸರ್. ಹೌದಾ? ಮಾರಾಟ ಎಷ್ಟು ಬಂದರೂ ಈ ಸದ್ಯಕ್ಕೆ ಇರೋ ರೇಟಲ್ಲಿ ಕೂಡ ನಮಗೇನು ತೊಂದರೆ ಇಲ್ಲ ಅಂದರೆ ಸರ್ ಏನು ದೊಡ್ಡ ಲಾಭ ಏನು ಆಗೋದಿಲ್ಲ ಸರ್. ಹಾಗಂತ ಖರ್ಚು ಮೈ ಮೇಲೂ ಬರೋದಿಲ್ಲ, ಅಲ್ಲಿಂದ ಅಲ್ಲಿಗೆ ಸರ್ ಈ ಸರಿ ತುಂಬ ಕಡಿಮೆ ಇದೆ. ಬೇರೆ ಬೆಳೆ ಯಾಕೆ ಪ್ರಯತ್ನ ಮಾಡಬಾರ್ದು ನೀವು? ಬೇರೆ ಬೆಳೆ ಅಂದರೆ ಸರ್ ಜೋಳ ಬೆಳಿಬೋದು, ಆದರೆ ಜೋಳ ಬೆಳೆದ್ರೆ ಭತ್ತ ಬೆಳೆದ್ರೆ ರೈತರ ಕಡೆಯಿಂದನೇ 500 ರೂಪಾಯಿ ಜಾಸ್ತಿನೇ ಹೋಗುತ್ತೆ ಸರ್. ಇವತ್ತು ಜೋಳದ ಬೆಳೆ ಹೆಚ್ಚು ಕಡಿಮೆ 1500 ರೂಪಾಯಿ ರೇಟ್ ಇದೆ ಸರ್, ಅದಕ್ಕೆ ಮಿನಿಮಮ್ ಖರ್ಚು 2100 ರೂಪಾಯಿ ಖರ್ಚಾಗಿರುತ್ತೆ ಸರ್ 1 ಕ್ವಿಂಟಲ್ ಬೆಳೆಯೋಕ್ಕೆ. ಭತ್ತ ಸರ್ ಈ ಸರಿ 1300 ರೂಪಾಯಿ ಕ್ವಿಂಟಲ್ ಇದೆ, ಅದನ್ನು ಬೆಳೆಯೋಕ್ಕೆ ಕನಿಷ್ಠ 2200 ಖರ್ಚಿ ಬರುತ್ತೆ ಸರ್. ಅದಕ್ಕಾಗಿ ಆ ಬೆಳೆನ ಅಷ್ಟಕ್ಕಷ್ಟೇ ಊಟಕ್ಕಷ್ಟೇ ಬೆಳೆಯೋ ಪರಿಸ್ಥಿತಿ ರೈತರದ್ದು ಬಂದಿದೆ, ಅದರಲ್ಲಿ ಲಾಭ ಆಗೋದಿಲ್ಲ. ಅದಕ್ಕೆ ಅಡಿಕೆ ಬಾಳೆ ಇಂಥವು ಬೆಳೆದು ಏನಾದರೂ ಸ್ವಲ್ಪ ಉಳಿಸ್ಕೋಬೇಕು ಬಿಟ್ರೆ. ಭತ್ತ ಜೋಳ ಸರ ನಾವು ಸಿಕ್ಕಾಪಟ್ಟೆ ಭತ್ತ ಜೋಳ ಬೆಳೀತಿದ್ವಿ, ಅದರಲ್ಲೆಲ್ಲ ಮೈ ಮೇಲೆ ಬಂದಿದ್ದಕ್ಕೆ ಅದನ್ನು ಬಿಡ್ತಾ ಇದೀವಿ ಸರ್. ವರ್ಷ 200 ಕ್ವಿಂಟಲ್ ಜೋಳ ಬೆಳೀತಿದ್ದೆ ಸರ್ ನಾನು, 100 ಕ್ವಿಂಟಲ್ ಭತ್ತ ಬೆಳೀತಿದ್ದೆ. ಈಗೆಲ್ಲ ಅದನ್ನು ಕಡಿಮೆ ಮಾಡ್ತಾ ಸ್ವಲ್ಪ ದೀರ್ಘಾವಧಿ ಬೆಳೆಗೆ ಜಾಸ್ತಿ ಒತ್ತು ಕೊಡ್ತಾ ಇದೀವಿ. ಈ ಶುಂಠಿಯೊಳಗೆ ನೀವು 8 ವರ್ಷದಿಂದ ಬೆಳೀತಕ್ಕಂಥದ್ದು ಈಗ ಬೆಳೀತಕ್ಕಂಥದ್ದು ಏನಾದರೂ ತಾಂತ್ರಿಕವಾಗಿ ವ್ಯತ್ಯಾಸ ಆಗಿದೆಯಾ? ವ್ಯತ್ಯಾಸ ಆಗಿದೆ ಸರ್, ಪ್ರತಿ ವರ್ಷನೂ ವ್ಯತ್ಯಾಸ ಆಗ್ತಾ ಇರತ್ತೆ. ಅದು ಏನೇನು? ಈ ಸರಿ ಖರ್ಚೆ ಜಾಸ್ತಿ ಸರ್, ಈ ಸರಿ ಮಳೆಗಾಲ ಜಾಸ್ತಿ ಇರೋದ್ರಿಂದ ಜಾಸ್ತಿ ಕೊಳೆ ಜಾಸ್ತಿ ರೋಗ ಬಂದಿದ್ದಾವೆ ಸರ್, ತುಂಬಾ ಅಂದರೆ ತುಂಬಾ ರೋಗ ಬಂದಿದ್ದಾವೆ. ಅದನ್ನ ಹೋಗ್ಲಾಡಿಸಲಿಕ್ಕೆ ತಳಿ ಆಯ್ಕೆ ಮುಖ್ಯನೋ ಅಥವಾ ನಾವು ನಿರ್ವಹಣೆ ಮಾಡೋದು ಮುಖ್ಯನೋ? ಒಂದನೇದಾಗಿ ತಳಿ ಆಯ್ಕೆ ಇರತ್ತೆ ಸರ್, ಚೆನ್ನಾಗಿರೋ ತಳಿ ಆಯ್ಕೆ ಮಾಡ್ಕೋಬೇಕು. ಮತ್ತೆ ಕೆಲಸನೂ ಅಷ್ಟು ಕರೆಕ್ಟಾಗಿ ಟೈಮ್ ಟು ಟೈಮ್ ಕೆಲಸ ಮಾಡ್ಬೇಕು ಸರ್. ಅದನ್ನು ಮಾಡುವಂಥ ಜಮೀನಾಗಲಿ ಜಮೀನಿನ ಆಯ್ಕೆನೂ ಇರುತ್ತೆ ಸರ್, ಮಣ್ಣಿನ ಫಲವತ್ತತೆ ಎಲ್ಲನೂ ಎಲ್ಲ ಮುಖ್ಯವಾಗಿರುತ್ತೆ. ಮತ್ತೆ ಹೆಂಗೆ ಮಾಡ್ತೀರ ಅದನ್ನೆಲ್ಲ? ಅದೆಲ್ಲ ನೋಡ್ತೀವಿ ಸರ್ ನಾವು, ನೋಡಿ ಎಲ್ಲ ಸ್ವಲ್ಪ ಹಿಂಗೆ ನೋಡಿದರೆ ಸರ್ ಗೊತ್ತಾಗತ್ತೆ. ಅಂದರೆ ಜವಳಗದ್ದೆಯಲ್ಲಿ ಶುಂಠಿ ಬರೋಂಗಿಲ್ಲ, ಜವಳಗದ್ದೆ ಬಿಟ್ಟು ಮೇಲೆ ಈ ಬೀಸ್ ಕಟ್ ಅಂತಾರಲ್ಲ ಸರ್, ಅದರಲ್ಲೇ ನಾವು ನೀರು ನಿಲ್ಲದ ಪ್ರದೇಶದೊಳಗೆ ಇಳಿಜಾರು ಪ್ರದೇಶನ ಆಯ್ಕೆ ಮಾಡ್ಕೋತೀವಿ. ಆದ್ರೆ ಕೇರಳದಿಂದ ಬಂದು ಇಲ್ಲಿ ಅವರು ಶುಂಠಿ ಬೆಳೆದಕ್ಕೂ ನಮ್ಮ ರೈತರು ಬೆಳೆಯುವಂತ ಶುಂಠಿ ಬೆಳೆಯೋದಕ್ಕೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆ ಸರ್. ಏನು ಏನಂದ್ರೆ ಸರ್, ಅವರು ಅದ್ರ ಮೇಲೆನೆ ಬಿದ್ದಿರತ್ತೆ ಇರ್ತಾರೆ ಸರ್. ನಮ್ಮ ರೈತರಿಗೆ ಏನಂದ್ರೆ ಅರ್ಧ ಭತ್ತ ಇರತ್ತೆ, ಅರ್ಧ ಜೋಳ ಇರತ್ತೆ, ಅರ್ಧ ಸ್ವಲ್ಪ ಶುಂಠಿ ಮಾಡ್ತಾರೆ, ಇಲ್ಲ ಸ್ವಲ್ಪ ಅಡಿಕೆ ಮಾಡ್ಕೊಂಡಿರ್ತಾರೆ. ಆದ್ರೆ ಕೇರಳದವ್ರು ಬಂದವ್ರು ಯಾವುದೂ ಮಾಡಲ್ಲ ಸರ್, ಶುಂಠಿ ಒಂದೇ ಮಾಡ್ತಾರೆ. ಹಂಗಾಗಿ ಈಗ ಟೈಮ್ ಟು ಟೈಮ್ ಇವತ್ತು ಮಾಡೋ ಕೆಲಸ ಇವತ್ತೇ ಮುಗಿಸ್ಬಿಡ್ತಾರೆ ಸರ್. ನಮ್ಗೆ ಹಂಗಲ್ಲ, ಭತ್ತಕ್ಕೆ ಔಷಧಿ ಹೊಡೆದಿರತ್ತೆ, ಜೋಳಕ್ಕೆ ಔಷಧಿ ಹೊಡೆದಿರತ್ತೆ, ಗೊಬ್ಬರ ಹಾಕೋದಿರತ್ತೆ. ಹಂಗಾಗಿ ಟೈಮು ವ್ಯತ್ಯಾಸ ಆಗ್ತಾ ಇರತ್ತೆ ಸರ್ ಅವರಿಗೂ ನಮಗೂ. ಅವ್ರು ಸಿಕ್ಕಾಪಟ್ಟೆ ಕೆಮಿಕಲ್ ಯೂಸ್ ಮಾಡ್ತಾರೆ ಸರ್. ಅಂದರೆ ಅವ್ರು ಒಂದು ವರ್ಷ ಬೆಳೆದ ಭೂಮಿನ ಅವರು ಬಿಟ್ಟು ಹೋಗ್ಬಿಡ್ತಾರೆ. ನಮ್ದು ಹಂಗಲ್ಲ, ನಾವು ಯಾವಾಗಲೂ ನಮ್ಮ ಜಮೀನಲ್ಲೇ ದುಡಿಯೋದ್ರಿಂದ ಕೆಮಿಕಲ್ ಸ್ವಲ್ಪ ಜಾಸ್ತಿ ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟೇ ಸರ್. ಅವ್ರ ಥರ ಯೂಸ್ ಮಾಡಿದರೆ ಅವ್ರ ಥರನೇ ಬೆಳಿಬೋದು ಸರ್. ನಾವು ನಮ್ಮವ್ರು ಕಡಿಮೆ ರಾಸಾಯನಿಕಗಳನ್ನ ಬಳಸೋದ್ರಿಂದ ಸರ್ ಇಳುವರಿ ಕಡಿಮೆ ಕೊಡಬಹುದು ಅಷ್ಟೇ. ಅವ್ರು ಸಿಕ್ಕಾಬಟ್ಟೆ ಅಂದ್ರೆ ಒಂದೇ ವರ್ಷಕ್ಕೆ ಬೆಳ್ಕೊಂಡು ಹೋಗೋರು ಸರ್. ಅವರು ನಮ್ದೇ ಜಮೀನ್ ಆಗಿರೋದ್ರಿಂದ ನಾವು ಫಲವತ್ತತೆ ಕಾಪಾಡ್ಕೋಬೇಕಲ್ಲ, ಅದಕ್ಕಾಗಿ ನಾವು ನಮ್ಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಅಷ್ಟೇ ನಾವು ಯೂಸ್ ಮಾಡ್ತೀವಿ. ಅಂತೂ ನಿಮ್ಗೆ ಶುಂಠಿ ಬೆಳೆ ಒಂದಿಲ್ಲ ಒಂದ್ ರೀತಿಯಿಂದ ಕೈ ಹಿಡಿದಿದೆ? ಅಡ್ಡಿಲ್ಲ ಸರ್, ಕೈ ಹಿಡಿದಿದೆ. ಬೇರೆ ತೋಟಗಾರಿಕಾ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಯಾಕೆ ಹಿಂಜರಿತಾ ಇದ್ರಿ? ನಮ್ಮ ಏರಿಯಾದಲ್ಲಿ ಸರ್ ನೀರು ಬೀಳೋದು ಕಷ್ಟ ದೀರ್ಘಾವಧಿ ಬೆಳೆ ಮಾಡೋಕೆ. ಅಲ್ಪಾವಧಿ ಬೆಳೆ ಆದರೆ ಏನಾದರೂ ಕೆರೆ ಕಟ್ಟಿ ಅಥವಾ ನಮ್ಮ ಜಮೀನಲ್ಲದೆ ಬೇರೆ ನೀರು ಇದ್ದಲ್ಲಾದರೂ ನಾವು ಲೀಜಿ ಹಾಕ್ಕೊಂಡು ಮಾಡ್ಬೋದು ಸರ್ ಶುಂಠಿ ಆದರೆ. ಆದರೆ ಬಾಕಿ ಬೆಳೆ ಆದರೆ ನಮ್ಮ ಜಮೀನಲ್ಲೇ ನೀರಿಲ್ಲ, ಈ ಥರ ಎಲ್ಲ ಸಮಸ್ಯೆ ಇರೋದಕ್ಕೆ ಶುಂಠಿ ಬೆಳೆನ ಆಯ್ಕೆ ಮಾಡ್ಕೊಂಡಿದ್ವಿ. ಹಾಗಂತ ಬೇರೆ ಬೆಳೆನೂ ಮಾಡ್ತೀವಿ ಸರ್. ಏನೇನು? ಭತ್ತ ಮಾಡ್ತೀವಿ ಸರ್, ಜೋಳ ಮಾಡ್ತೀನಿ, ಕಬ್ಬು ಮಾಡ್ತೀನಿ, ಬಾಳೆ ಹಾಕಿದ್ವಿ, ಮತ್ತೆ ಸ್ವಲ್ಪ ತೋಟನು ಮಾಡಿದ್ದೀನಿ ಸರ್. ಎಷ್ಟು ಎಕರೆ ಇದೆ ನಿಮ್ದು? ನಮ್ದೊಂದು 12 ಎಕರೆ ಇದೆ ಸರ್. 12 ಎಕರೆದಲ್ಲಿ ಇಷ್ಟೆಲ್ಲಾನು ಮಾಡ್ತೇವೆ. ಹೌದು ಸರ್. ಮತ್ತೆ ಮಳೆ ಆಶ್ರಯದೊಳಗೆ ಮಾಡೋದು ಇವನ್ನೆಲ್ಲ? ಇದು ಜೋಳ ಭತ್ತ ಮತ್ತು ಮಳೆ ಆಶ್ರಿತ ಬೆಳೆ ಸರ. ಮಳೆ ಜಾಸ್ತಿ ಆದರೂ ಹೋಗ್ತಾವೋ ಕಡಿಮೆ ಆದರೂ ಹೋಗ್ತಾವೋ. ಆದರೆ ಈ ಇದು ಮಾತ್ರ ಕಬ್ಬು ಮತ್ತು ಸ್ವಲ್ಪ ತೋಟ ಮಾಡಿದ್ದೀನಿ ಸರ್, ಅದು ಮಾತ್ರ ನೀರಿಂದ ಬರುತ್ತೆ. ಅದು ಹೈನುಗಾರಿಕೆ ಅಥವಾ ಕೋಳಿ ಸಾಕಾಣಿಕೆ ಇಂಥವೇನಾದರೂ? ಹೈನುಗಾರಿಕೆ ಇದೆ ಸರ್, 2 ಆಕಳ ಇದಾವೆ. ಅದರ ಅನುಕೂಲ ಏನು? ಅನುಕೂಲ ಅಡ್ಡಿಲ್ಲ ಸರ್. ಅಂದರೆ ನಮ್ಮ ತೋಟಕ್ಕೆ ಗೊಬ್ಬರ ಬೇಕಾಗತ್ತೆ, ಮನೆ ಬಳಕೆಗೆ ಹಾಲು ಬೇಕಾಗತ್ತೆ. ಜಾಸ್ತಿ ಆಗಿದ್ದು ಊರಲ್ಲಿ KMF ಡೈರಿ ಉಂಟು, ಡೈರಿ ಕೊಡ್ತೀವಿ ಸರ್. ಅಡ್ಡಿಲ್ಲ, ಹೈನುಗಾರಿಕೆ ಅಡ್ಡಿಲ್ಲ ಸರ್. ಒಂದು ಲೆಕ್ಕದ ಯೋಚನೆ ಮಾಡಿದ್ರೆ ಇದೆಲ್ಲ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀವಲ್ಲ ಸರ್, ಸ್ವಲ್ಪ ಮೇವೆಲ್ಲ ಹಾಕೊಂಡು ಹೈನುಗಾರಿಕೆ ಮಾಡ್ಕೊಂಡ್ರೆ ಅಡ್ಡಿಲ್ಲ ಸರ್, ಚೆನ್ನಾಗುತ್ತೆ. ಎಷ್ಟು ಶಾಲೆ ಕಲ್ತ್ರಿ? ನಾನು 2nd PUC ಲಾಸ್ಟ್ ಸರ್. ಅಂದ್ರೆ ನಾ 10th ಇದ್ದಲ್ಲಿಂದಾನು ಕೆಲಸ ಮಾಡ್ತಾ ಇದ್ದೆ ಸರ್. ಅಂದ್ರೆ ಭಾನುವಾರ ದಿನಕ್ಕೊಮ್ಮೆ ಕೆಲಸ ಮಾಡಿ ಹೋಗ್ತಿದ್ದೆ. ಅದರ ನಂತರ PUC ಹೋದ ನಂತರ, ಫಸ್ಟ್ PU ಹೋದ ನಂತರ 11 ಗಂಟೆ ಶಾಲೆ ಬಿಟ್ಬಿಡ್ರಿ ಸರ್ ಕಾಲೇಜ್. ಅದರ ನಂತರ ಹೋಗಿ ಕೆಲಸ ಮಾಡ್ತಿದ್ದೆ. ಈಗ ನಿಮ್ಗೆ ಮಕ್ಕಳು ಇಲ್ಲ ಸರ್? ಮದುವೆ ಆಗಿಲ್ಲ. ಇನ್ನೂ ಮದುವೆ ಆಗಿಲ್ಲ? ಆಗಿಲ್ಲ. ಬೇಡ, ಮದುವೆ ಆಗ್ತಿ ಸರ್. ಹೊಲದಲ್ಲಿ ಕೆಲಸ ಮಾಡೋದು ನಿಮ್ಮ ಅಣ್ಣ ತಮ್ಮರು ಅವ್ರೆ? ಇಲ್ಲ ಸರ್, ಯಾರು ಇಲ್ಲ. ಒಬ್ಬರೇ? ಒಬ್ಬರೇ. ಆಳು ತಗೊಂಡು ಮಾಡ್ತೀವಿ ಸರ್. ಅವು ಅಪ್ಪ ಅಪ್ಪ ಇಲ್ಲ? ಅಪ್ಪ ಇಲ್ಲ, ಆಯಿ ಇದ್ದಾಳೆ ಸರ್. ಆಯಿ ಇದ್ದಾಳೆ, ಇನ್ನೊಬ್ಬ ಅಕ್ಕ ಇದ್ದಾಳೆ. ಈಗ ನಿಮಗೆ ಕೃಷಿಯೊಳಗೆ ಖುಷಿ ಕೊಡುವಂತ ಕೆಲಸ ಯಾವುದು, ಯಾವ ಬೆಳೆ ಅಲ್ಲಿ ಏನು ಖುಷಿ ಕೊಡುತ್ತೆ ನಿಮಗೆ ಅಂತ? ಸರ್, ನನಗೆ ಖುಷಿ ಕೊಡೋ ಬೆಳೆ ಅಂದರೆ ಕಬ್ಬು ಸರ್. ಅಂದರೆ ಅದನ್ನು ಅಲೆಮನೆ ಆದಾಗ 10 ಜನ ಹಾಲು ಕುಡಿದು ಹೋಗ್ತಾರೆ ಸರ್, ಸ್ವಲ್ಪ ಬೆಲ್ಲ ತಿಂತಾರೆ, ಅದೇ ನನಗೆ ಖುಷಿ ಕೊಡೋ ಬೆಳೆ. ನೀವು ತಿಂತೀರಿ? ತಿಂತೀವಿ ಸರ್. ಅಲ್ವಾ, ಅಲೆಮನೆ ವಿಶೇಷ ಏನು ಆ ಸಂದರ್ಭದೊಳಗೆ, ಏನು ನಿಮಗೆ ಖುಷಿ ಸಿಗುವಂಥದ್ದು? ಅಲೆಮನೆ ಅಂದರೆ ಸರ್ ಅದು ಒಂಥರ ಹಬ್ಬ ಇದ್ದಂಗೆ ಅದ. ಯಾಕಂದರೆ ಅಲೆಮನೆ ಅಂದರೆ ಹಾಲು ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ಕೇಳ್ಕೊಂಡು ಬರ್ತಾರೆ. ಒಂದ್ ಫೋನ್ ಮಾಡಿದ್ರೆ ಸಾಕು, ಇಲ್ಲ ಅವ್ರಿಗೆ ಕೇಳ್ಕೊಂಡ್ ಬರ್ತಾರೆ. ಅನ್ನೋರೇ ಬೆಲ್ಲ ತಿನ್ನೋದು ಅದೆಲ್ಲ ಚೆನ್ನಾಗಿರುತ್ತೆ ಸರ್. ಅವಾಗೇನು ಬೇರೆದವ್ರು ಗೆಳೆಯರನ್ನ ಕರೆಸೋದು ಅಥವಾ ಸಂಬಂಧಿಕರು ಕರೆಸೋದು ಹಂಗ ಮಾಡ್ತಾರೆ? ಕರ್ಸ್ತೀವಿ ಸರ್. ನಾನು ಆಕ್ಚುಲಿ ಕಬ್ಬು ಹಾಕೋದೇ ಸರ್ ಎಲ್ಲಾರನ್ನು ಕರೆಸೋ ಸಲುವಾಗಿ. ಅದೊಂದು ಇದ್ರಲ್ಲಿ ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಕೊಡ್ತಾರೆ, ಅವರು ದೊಡ್ಡವರು ಎಲ್ಲರೂ ಕೊಡ್ತಾರೆ. ಅವಾಗ ಸೇರ್ತಾರೆ, ಹಾಲು ಕುಡಿತಾರೆ, ಬೆಲ್ಲ ತಿನ್ನೋರು ತಿಂತಾರೆ ಅಲ್ವಾ? ಅದು ಅಲ್ಲದೆ ಮತ್ತೇನು ಇರ್ತದೆ ಮನೆಯಲ್ಲಿ? ಮನೆಯಲ್ಲಿ ಏನಿರಲ್ಲ ಸರ್, ಮನೆ ವಿಶೇಷ ಅಡಿಗೆ ಮಾಡುದು ಹಬ್ಬ ಹುಣ್ಣಿಮೆ ಅದೇ ಇರುತ್ತೆ ಸರ್. ಏನೇನು ಅದು ಎಲ್ಲರೂ ಬರುದ ಒಂದು ಸಂಭ್ರಮ. ಹೌದೌದೌದು, ಅದ್ರಲ್ಲಿ ತುಂಬಾ ವಿಶೇಷ ಅಡಿಗೆ ಇರುತ್ತೆ. ವಿಶೇಷ ಅಡಿಗೆ ಇರುತ್ತೆ ಸರ್. ಇಂಥವೆಲ್ಲ ಹೋಗ್ತೀನಿ, ಮನೆ ಹೊಲದಲ್ಲಿ ಹೋಗುದು, ಎಲ್ಲರೂ ಸೇರಿ ಊಟ ಮಾಡೋದು ಇರುತ್ತೆ? ಹಾ ಇರುತ್ತೆ ಸರ್. ಅಲ್ಲಿ ಹೊಲದಲ್ಲಿ ಕೂಡ ಒಂದು ಮನೆ ಇರುತ್ತೆ? ಮನೆ ಇಲ್ಲ ಸರ್, ಇನ್ನ ಕಟ್ಟಿಲ್ಲ. ಆದ್ರೆ ಹೊಲದಲ್ಲಿ ಹೋಗಿ ಊಟ ಮಾಡೋದಂದ್ರೆ ನಮ್ದು ಇದು ಭೂಮಿ ಹುಣ್ಣಿಮೆ ಅಂತೀವಲ್ಲ ಸರ್, ಅದರಲ್ಲಿ ಹೊಲದಲ್ಲೇ ಹೋಗಿ ಊಟ ಮಾಡ್ತೀವಿ. ಮನೆ ಮಂದಿ ಸಂಬಂಧಿಕರು ಎಲ್ಲರೂ ಕೂಡಿರ್ತಾರೆ ಅಲ್ಲಿ, ಅವಾಗ ಚೆನ್ನಾಗಿರುತ್ತೆ ಸರ್. ಅವ್ರ ಸಂಬಂಧಿಕರನ್ನ ಕರೆಸ್ಕೊಳ್ತೀರಾ ನೀವು? ಹಾ ಬರ್ತಾರೆ ಸರ್. ಅಂದ್ರೆ ಒಂದಿನ ಮುಂದಾದ ಹಬ್ಬದವರು ಬರ್ತಾರೆ, ಒಂದೇ ದಿನ ಹಬ್ಬ ಇದ್ರೂ ಬರಂಗಿಲ್ಲ, ಮುಂದಾದವರು ಅಥವಾ ಹಿಂದಿದ್ದವರು ಅವ್ರು ಬರ್ತಾರೆ ಸರ್. ನಾವು ಅವ್ರ ಗದ್ದೆ ಹೋಗ್ತೀವಿ, ಅವ್ರು ನಮ್ ಗದ್ದೆ ಬರ್ತಾರೆ. ಏನ್ ಪೂಜೆ ಮಾಡ್ತೀರ ಇಲ್ಲಿ? ಅಲ್ಲಿ ಭೂಮಿ ಹುಣ್ಣಿಮೆ ಅಂದ್ರೆ ಭೂಮಿಗೆ ಪೂಜೆ ಮಾಡೋದಲ್ಲ ಸರ್, ಅಲ್ಲಿ ಅಡಿಕೆಗೆ ಪೂಜೆ ಮಾಡ್ತೀವಿ, ಕಬ್ಬಿಗೆ ಪೂಜೆ ಮಾಡ್ತೀವಿ, ವಿಶೇಷವಾಗಿ ಭತ್ತಕ್ಕೆ ಪೂಜೆ ಮಾಡ್ತೀವಿ ಸರ್. ಭತ್ತಕ್ಕೆ ಪೂಜೆ ಮಾಡಿ ಭೂಮಿಗೂ ಕೂಡ ಸ್ವಲ್ಪ ಅನ್ನ ಎಲ್ಲಾನು ಮಾಡ್ತೀವಿ ಸರ್. ಮಾಡ್ತೀವಿ ಸರ್. ಆ ನಂತರ ನಾವು ಎಲ್ಲರೂ ಸೇರಿ ಊಟ ಮಾಡೋದು. ಊಟ ಮಾಡೋದು ಅದೇನೋ ಒಂಥರ ತುಂಬಾ ಖುಷಿ ಇರುತ್ತೆ ಸರ್. ಹೌದಲ್ಲ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಿದ್ಯಾಧರ್ ನಾಯಕ್ ನಿಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ಶುಂಠಿ ಬೇಳೆ ಬೇಸಾಯದ ಕುರಿತು ಮುಂಡಗೋಡದ ವಿದ್ಯಾಧರ್ ಮಹಾಬಲೇಶ್ವರ ನಾಯ್ಕ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡ್ಗಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ ಪ್ರಾಯೋಜಿತ ಕಾರ್ಯಕ್ರಮ ಸಂಬಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ. ಗೆಳೆರೆ ನಮಸ್ಕಾರ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಪ್ರಾಯೋಜಿತ ಕಾರ್ಯಕ್ರಮ ಸಂಬಾಳಿಸುತ್ತಾ ಹೋಗಿ ಜೀವನದ ಹಾದಿಗೆ ತಮ್ಮಿಂದ ಅಪೂರ್ವವಾದ ಬೆಂಬಲ ಸಿಕ್ಕಿದೆ, ಬಹಳ ಸಂತೋಷ. ಗೆಳೆಯರೆ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ನಡೆಸಲಾಗುವ ನಶಾ ಮುಕ್ತ ಭಾರತ ಅಭಿಯಾನಕ್ಕೆ ಸಿಕ್ಕಿದೆ ಭಾರಿ ಜನಸಮರ್ಥನೆ. ಅಂದರೆ ಈ ಅಭಿಯಾನ ಅಪಾರ ಸಫಲತೆ ಕಂಡಿದೆ. ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಸ್ವಂತ ಉದ್ಯೋಗಕ್ಕಾಗಿ ರಿಯಾಯಿತಿ ದರದಲ್ಲಿ ನೀಡಲಾಗುವ ಸಾಲ ಸೌಲಭ್ಯದಿಂದಾಗಿ ಈ ವರ್ಗದ ಜನರಲ್ಲಿ ಸ್ವಾವಲಂಬನೆಯ ಭಾವನೆ ಜಾಗೃತವಾಗಿದೆ. ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದವರಿಗೆ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ಸಿಗುತ್ತಿರುವ ಆವಾಸೀಯ ವಿದ್ಯಾಲಯ, ವಿದ್ಯಾರ್ಥಿ ನಿಲಯದ ಸೌಲಭ್ಯ, ವಿದ್ಯಾರ್ಥಿ ವೇತನ ಇವೆಲ್ಲ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿದೆ. ಗೆಳೆಯರೆ, ಟ್ರಾನ್ಸ್ಜೆಂಡರ್ಸ್ನ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಹಿತರಕ್ಷಣೆಗಾಗಿ, ಭಿಕ್ಷಾವೃತ್ತಿ ನಿರ್ಮೂಲಕ್ಕಾಗಿ, ಭಿಕ್ಷುಕರನ್ನು ಮುಖ್ಯ ವಾಹಿನಿಗೆ ತರುವುದಕ್ಕಾಗಿ, ಹಿರಿಯ ನಾಗರಿಕರ ರಕ್ಷಣೆಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ ಪೂರ್ತಿ ತತ್ಪರತೆಯಿಂದ ಕಲ್ಯಾಣಕಾರಿ ಯೋಜನೆಗಳನ್ನು ನಡೆಸುತ್ತಿದೆ. ಗೆಳೆಯರೆ, ನಮ್ಮ ಇಂದಿನ ಕಥೆ ಹಿರಿಯ ನಾಗರಿಕರ ಹಿತರಕ್ಷಣೆ ಮತ್ತು ಆರೈಕೆಗಾಗಿ ತರಲಾದ ಅಧಿನಿಯಮ ಮಾಹಿತಿ ಕೊಡುವ ವಿಚಾರವಾಗಿದೆ. ಈಗ ಕೇಳಿ ಇಂದಿನ ಕಥೆ ಆರೈಕೆ. ನಮಸ್ಕಾರ ರಿಸಲ್ ಸಿಂಗ್. ನಮಸ್ಕಾರ ಸರ್ಪಂಚರೇ. ಇವತ್ತೇನು ದಾರಿ ತಪ್ಪಿ ಬಂದ್ರು ನಮ್ಮನೆಗೆ? ನೀನು ಹಳ್ಳಿಯ ಈ ಮನೆ ಮತ್ತು ಹೊಲ ಎಲ್ಲ ಮಾರಾಟ ಮಾಡಿ ನಿನ್ನ ಮಗನ ಬಳಿ ಹೋಗ್ತಿ ಅಂತ ಕೇಳದ? ಹೌದು ಸರ್ಪಂಚರೇ, ನನ್ನ ಹೆಂಡತಿ ತೀರ್ಕೊಂಡ ಮೇಲೆ ನಾನೊಬ್ಬರೇ ಇಲ್ಲಿ ಏನ್ ಮಾಡೋದು? ಸ್ವಲ್ಪ ಅವಸರ ಮಾಡ್ತಿಲ್ವಾ ರಿಸಾಲ್? ಭಗವಂತನ ದಯದಿಂದ ನಿನ್ನ ಕೈ ಕಾಲುಗಳು ಗಟ್ಟಿಯಾಗಿವೆ. ಹೊಲವನ್ನ ಗೇಣಿಗೆ ಕೊಟ್ಟು ಹೊಲ ನೋಡ್ಕೋತಾ ಇದ್ರು ಚೆನ್ನಾಗಿರತ್ತೆ ರಿಸಾಲ್. ಇಲ್ಲ ಸರ್ಪಂಚರೇ, ಜೀವನ ಇಡೀ ಬೇಸಾಯ ಮಾಡ್ಕೊಂಡಿದ್ದೆ, ಈಗ ನಗರಕ್ಕೋಗಿ ಮೊಮ್ಮಕ್ಕಳ ಜೊತೆ ಇರುವ ಮನಸ್ಸಾಗ್ತಿದೆ. ನಾನಂತೂ ಮಾರಾಟ ಮಾಡುವ ನಿರ್ಧಾರ ಮಾಡಿ ಮುಂಗಡ ಹಣ ತಗೊಂಡಾಗಿದೆ. ಹೌದಾ, ನೀನು ನಿರ್ಧಾರ ಮಾಡಿಬಿಟ್ಟಿದ್ಯಾ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ಸಾರಿ, ನಿನ್ನಿಷ್ಟ, ಬರ್ತೀನಿ ನಾನು. ನಮಸ್ಕಾರ. ಬರ್ತೀನಿ ಬರ್ತೀನಿ, ಸ್ವಲ್ಪ ಕಾದಿರಿ. ಯಾರಪ್ಪ, ಏನ್ ಬೇಕು? ಸರಪಂಚರೇ, ನಾನು ರಿಸಾನ್ ಸಿಂಗ್. ರಿಸಾನ್ ಸಿಂಗ್, ನೀನು ನಗರಕ್ಕೆ ಹೋದ 6 ತಿಂಗಳಲ್ಲಿ ಇದೇನಾಗೋಯ್ತು? ಈ ಬೆಳೆದ ಗಡ್ಡ, ಕೆದರಿದ ಕೂದಲು, ನಿನ್ನ ಗುರುತೇ ಸಿಕ್ತಿಲ್ಲಪ್ಪ. ಬಾ ಬಾ ಬಾ, ಒಳಗ್ ಬಾ ಒಳಗ್ ಬಾ. ಹಾ, ಊಟ ಗೀಟ ಮಾಡು, ಆಮೇಲೆ ಆರಾಮಾಗಿ ಮಾತಾಡೋಣ. ಈಗ ಹೇಳು ರಿಸಾಲ್ ಸಿಂಗ್, ಏನೆಲ್ಲ ಆಯ್ತು ಅಂತ? ಆಗೋದೇನು ಸರಪಂಚರೇ, ಹಳ್ಳಿಯ ಹೊಲ ಗದ್ದೆ ಎಲ್ಲ ಮಾರಿ ಹಣ ಮಗ ವಿಶಾಲ್ಗೆ ಕೊಟ್ಟಿದ್ದೆ. ಅದು ದೊಡ್ಡ ತಪ್ಪಾಯ್ತು. ನೋಡ್ರಿ ಸರ್, ಹಳ್ಳಿಯ ಮನೆ ಹೊಲ ಅದು ಕೇವಲ ಆಸ್ತಿಯಲ್ಲ, ಅದು ನಿನ್ನ ಮೂಲ, ನಿನ್ನ ಅಸ್ತಿತ್ವ. ಅದು ಅಲ್ಲದೆ ನೀನೊಬ್ಬ ರೈತ, ನಿನ್ ಗೊತ್ತಲ್ಲ, ಬೇರು ಇಲ್ಲ ಅಂದ್ರೆ ಮರ ಹೇಗೆ ನಿಲ್ಲುತ್ತೆ ಹೇಳು. ಹೀಗಾಗ್ಬೋದು ಅಂತ ನನಗೆ ಅನಿಸಿರ್ಲಿಲ್ಲ, ನನಗೂ ಅನಿಸಿರ್ಲಿಲ್ಲ. ಒಂದಿನ ವಿಶಾಲ್ ತನ್ನ ಗೆಳೆಯರ ಮುಂದೆ ನನ್ನ ಅಪಮಾನ ಮಾಡ್ದ, ಆದ್ರೆ ಸಹಿಸಿದೆ. ಆದ್ರೆ ನನ್ನ ಸೊಸೆದೆ ಮಗನ ಮುಂದೆ ಅಪಮಾನ ಮಾಡಿದಾಗ ಸಹಿಸೋದಕ್ಕಾಗಲಿಲ್ಲ, ಮನಸ್ಸು ಒಡೆದೋಯ್ತು, ಒಡೆದೋಯ್ತು ಮನಸ್ಸು. ಅಳ್ಬೇಡ ರೀ ಸರ್, ಅಳ್ಬೇಡ. ಈಗ ನೋಡು, ಅವರಿಗೆ ನಾನು ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ನೋಡು. ಸರಿ. ನಮಸ್ಕಾರ ಸರ್ಪಂಚ್ ಅಂಕಲ್. ನಮಸ್ಕಾರ ವಿಶಾಲ್, ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಅಂಕಲ್. ನಿಮ್ಮ ಫೋನ್ ಬಂತು ಅಂತ ರಜೆ ತಗೊಂಡು ಬಂದೆ. ಅಪ್ಪ ಎಲ್ಲಿ ಕಾಣಿಸ್ತಿಲ್ಲಲ್ಲ. ನೋಡು ವಿಶಾಲ್ ಬಂದ್ಬಿಟ್ಟ. ಸರ್ಪಂಚ್ ಅಂಕಲ್, ನೋಡಿದ್ರ ಅಪ್ಪನ ಅಜಾಗ್ರತೆ, ಹೇಳದೆ ಬಂದಿದ್ದಾರೆ ಇಲ್ಲಿಗೆ. ನಾವು ಅಲ್ಲಿ ಇವರಿಗಾಗಿ ಹುಡುಕಿ ಹುಡುಕಿ ಸಾಕಾಯ್ತು. ಏನಪ್ಪ ಹೇಳದೆ ಕೇಳದೆ ಬಂದ್ಬಿಟ್ಲಲ್ಲ ಊರಿಗೆ. ಇದು ನನ್ನ ಊರು, ನನ್ನ ಹಳ್ಳಿ. ಇಲ್ಲಿಗೆ ಬರೋದಕ್ಕೆ ನಾನು ಯಾರನ್ನು ಕೇಳಬೇಕಾಗಿಲ್ಲ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಸರ್ಪಂಚ್ ಅಂಕಲ್ ಫೋನ್ ಮಾಡಿದ್ರು, ಇನ್ನುಳಿದ ಜಮೀನು ಮಾರಾಟ ಮಾಡೋದಕ್ಕೆ ಹಳ್ಳಿಗೆ ಬಂದಿದ್ದೀರಿ ಅಂತ ಹೇಳಿದ್ರು. ಜಮೀನು ಮಾರೋದಕ್ಕೆ ಇನ್ನೂ ಸಹ ಬಾಕಿ ಇದೆ ಅಂತ ನನ್ಗೇನಾದ್ರೂ ನೀವು ಹೇಳ್ಬೇಕಿತ್ತಲ್ಲ. ಓ, ಅಂದ್ರೆ ನಿನ್ನ ಅಪ್ಪನಿಗಾಗಿ ನೀನು ಹಳ್ಳಿಗೆ ಬಂದಿಲ್ಲ, ನಿನ್ನ ದುರಾಸೆ ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿದೆ. ಇದೇನು ಮಾತಾಡ್ತಿದ್ದೀರಪ್ಪ ಸರ್ಪಂಚ್ ಅಂಕಲ್, ನೀವೇ ಹೇಳಿ ಸ್ವಲ್ಪ ಅಪ್ಪಂಗೆ. ಸರಿಯಾಗಿ ಹೇಳ್ತಿದ್ದಾನೆ ವಿಶಾಲ್. ನಿನಗೆ ನಾನು 10 ಬಾರಿ, ಎಷ್ಟು, 10 ಬಾರಿ ಫೋನ್ ಮಾಡಿದ್ದೆ. ಪ್ರತಿ ಬಾರಿಯೂ ನೀನು ಏನಾದ್ರೂ ನೆಪ ಹೇಳ್ತಿದ್ದೆ. ಈಗ ನಿನ್ನಪ್ಪ ಜಮೀನು ಮಾರಾಟ ಮಾಡ್ತಿದ್ದಾನೆ ಅಂದಾಗ ಓಡ್ಕೊಂಡು ಬಂದಿಯಲ್ವಾ ಸರ್ಪಂಚ್ ಅಂಕಲ್? ಅದು ನೋಡು ನೋಡು, ಆ ಬಿಸಿಲಲ್ಲಿ ಒಣಗಿಸಿ ನನ್ನ ಕೂದಲು ಬೆಳ್ಳಗೆ ಮಾಡಿಲ್ಲ ನಾನು. ಹೇಳಿತಾ, ಸರಿಯಾಗಿ ಕೇಳಿಸ್ಕೋ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ 2007 ಜಾರಿಗೆ ತಂದಿದೆ. ಅದು ಸರಿ, ಅದಕ್ಕೆ ನಾನೇನ್ ಮಾಡ್ಬೇಕು? ನೀನೇನು ಮಾಡಬೇಕಾಗಿಲ್ಲ, ನಿನ್ ಜೊತೆ ಅದು ಮಾಡುತ್ತೆ, ಆ ಕಾನೂನು ಮಾಡುತ್ತೆ. ನಿನ್ ಗೊತ್ತಿಲ್ಲ, ನಾನು ಮತ್ತೊಮ್ಮೆ ತಿಳಿಸಿ ಹೇಳ್ತಾ ಇದ್ದೀನಿ ನಿನಗೆ. ಅಮ್ಮ ಅಪ್ಪನನ್ನ ನೋಡ್ಕೊಳ್ಳದಿದ್ರೆ ಜುಲ್ಮಾನೆ ವಿಧಿಸಲಾಗತ್ತೆ. ಹೌದಪ್ಪ, 3 ತಿಂಗಳ ಸೆರೆಮನೆ ವಾಸ ಮಾಡಬೇಕು. ರಿಸಾಲ್ಗೆ ಪ್ರತಿ ತಿಂಗಳು ಜೀವನಾಂಶ ಕೊಡಬೇಕಾಗತ್ತೆ. ರಿಸಾಲ್ನ ಹಣದಿಂದ ನೀನೇನಾದ್ರೂ ದೊಡ್ಡ ಮನೆ ತಗೊಂಡಿದ್ಯಲ್ಲಲ್ಲಿ, ಆ ಮನೆಯನ್ನ ರಿಸಾಲ್ಗೆ ಬಿಟ್ಟುಕೊಡ್ಬೇಕಾಗತ್ತೆ. ಮತ್ತೆ ಹಣ ಸಂಪತ್ತು ಇಲ್ದಿದ್ರೂ ವೃದ್ಧ ತಂದೆ ತಾಯಿಯನ್ನು ಮೊಮ್ಮಕ್ಕಳು ಮಕ್ಕಳು ಜೀವನಾಂಶ ಕೊಟ್ಟು ಸಾಕಬೇಕು. ಈಗ ಹೇಳಪ್ಪ ವಿಶಾಲ, ನಿನ್ನ ಜೈಲಿಗೆ ಕಳಿಸುವ ವ್ಯವಸ್ಥೆ ಯಾವಾಗ ಮಾಡೋದು ಅಂತ? ಸರ್ಪಂಚ್ ಅಂಕಲ್, ನನ್ನ ತಪ್ಪು ಒಪ್ಕೋತೀನಿ, ನನ್ನಿಂದ ನಿಜಕ್ಕೂ ತಪ್ಪಾಗಿದೆ. ನೋಡು ವಿಶಾಲ, ಈ ರಿಸಾಲ್ ನನ್ನ ಗೆಳೆಯ, ಜಮೀನೇನಿತ್ತು ಅದನ್ನೆಲ್ಲ ಮಾರಾಟ ಮಾಡಿ ಹೊರಟೋಗಿದ್ದಾನೆ. ಈಗ ಅವನ ಬಳಿ ಏನಿಲ್ಲ. ನಿನ್ನ ದುರಾಸೆಯನ್ನ ಬೆಳಕಿಗೆ ತರೋದಕ್ಕಾಗಿ ನಾನು ಹೇಳಿದ್ದು ನಿನ್ನ ಅಪ್ಪ ಉಳಿದ ಜಮೀನು ಮಾರ್ತಿದ್ದಾನೆ ಅಂತ. ಅಪ್ಪ, ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನನ್ನ ಕ್ಷಮಿಸಪ್ಪ. ನನ್ನ ಬುದ್ಧಿಗೆ ದುರಾಸೆಯ ಪರದೆ ಬಿತ್ತು. ನನ್ನ ಜೊತೆ ನೀವು ಬನ್ನಿ, ಮನೆಗೆ ಹೋಗೋಣ, ನಾನ್ ನಿಮ್ಮ ಸೇವೆ ಮಾಡ್ತೀನಿ, ನಾನ್ ನಿಮ್ಮನ್ನು ನೋಡ್ಕೊಳ್ತೀನಿ ಅಪ್ಪ. ಸರಿಯಪ್ಪ, ಕ್ಷಮಿಸಿದ್ದೀನಿ. ಗೆಳೆಯರೆ, ಒಂದು ಮಹತ್ವಪೂರ್ಣ ಸೂಚನೆ. ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗದ ವತಿಯಿಂದ ವೃದ್ಧ ಜನರ ಸೌಲಭ್ಯಕ್ಕಾಗಿ ಸಹಾಯವಾಣಿ ಎಲ್ಡರ್ ಹೆಲ್ಪ್ಲೈನ್ 14567 ಪ್ರಾರಂಭಿಸಲಾಗಿದೆ. ಈಗ ಹಿರಿಯ ನಾಗರಿಕರು ಚಿಂತೆ ಮಾಡಬೇಕಾಗಿಲ್ಲ. ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಎಲ್ಡರ್ ಹೆಲ್ಪ್ಲೈನ್ ನಂಬರ್ 14567 ಕರೆ ಮಾಡಿ. ಗೆಳೆಯರೆ, ಸಂಭಾಳಿಸುತ್ತ ಹೋಗಿ ಜೀವನದ ಹಾದಿಯ ಕುರಿತು ಏನಾದರೂ ಸಲಹೆಗಳಿದ್ರೆ ಅಥವಾ ಈ ಯೋಜನೆ ಕುರಿತು ಮಾಹಿತಿ ಬೇಕಾದರೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜಂಟಿ ಕಾರ್ಯದರ್ಶಿ, ಸಾಮಾಜಿಕ ನ್ಯಾಯ ಮತ್ತು ಸಶಕ್ತೀಕರಣ ವಿಭಾಗ, ಶಾಸ್ತ್ರಿ ಭವನ, ಹೊಸದೆಹಲಿ 110001. ಸರಿ ಗೆಳೆಯರೆ, ಈಗ ಸಮಯ ಮನೋರಂಜನೆಗಾಗಿ, ಕೇಳಿ ಈ ಹಾಡು. ಗೆಳೆರೆ, ಈಗ ಇಂದಿನ ಕತೆ ಆಧಾರಿತ ಪ್ರಶ್ನೆ ಕೇಳುವ ಸಮಯ. ಸರಿಯಾದ ಉತ್ತರ ನೀಡಿದವರು ಗೆಲ್ಲಬಹುದು 200 ರೂಪಾಯಿಗಳ ನಗದು ಬಹುಮಾನ. ನಿಮ್ಮ ಉತ್ತರದ ಜೊತೆಗೆ ನಿಮ್ಮ ಹೆಸರು, ವಿಳಾಸ, ದೂರವಾಣಿ ನಂಬರ್ ಎಲ್ಲವನ್ನು ಸ್ಪಷ್ಟ ಶಬ್ದಗಳಲ್ಲಿ ಬರೆದು ಕಳಿಸಿ. ಈಗ ಕೇಳಿ ಇಂದಿನ ಪ್ರಶ್ನೆ. ವಿಶಾಲನನ್ನು ಕರೆಸಲು ಸರಪಂಚರು ಎಷ್ಟು ಬಾರಿ ಫೋನ್ ಮಾಡಿದರು? ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳಿ.